ಸಂಸ್ಕೃತೇನ ಮನಸಾ ಏವ ಇದಂ ಬ್ರಹ್ಮ ಏಕರಸಂ ಆಪ್ತವ್ಯಂ ಆತ್ಮೈವ ನ ಅನ್ಯದಸ್ತಿ ಇತಿ ಆಚಾರ್ಯ ಆಗಮ ಸಂಸ್ಕೃತೇನ ಪ್ರಮಾಣವನ್ನು ಪ್ರಯೋಗ ಮಾಡುವ ಕಲೆ ಮೆಥಡಾಲಜಿ ಪ್ರಮಾಣವನ್ನು ಪ್ರಯೋಗ ಮಾಡುವಂತಹ ಮೆಥಡ್ ಏನಿದೆಯೋ ಆ ಮೆಥಡ್ ಯಾರಿಗೆ ಲಭ್ಯವಾಗಿದೆ ಅವರಿಗೆ ಆಚಾರ್ಯ ಅಂತ ಕರೀತಾರೆ. ಲಭ್ಯವಾಗಿದ್ದರೂ ಸುಮ್ಮನೆ ಕೂತ್ಕೋಬೋದಲ್ಲ, ಕೂಡೋದೇ ಇಲ್ಲ. ಅದು ಲಭ್ಯವಾಗಿದ್ದೇ ಆದರೆ ನಾಲ್ಕು ಜನರಿಗೆ ಅದನ್ನು ಉಪದೇಶಿಸುವುದೇ ಅವರ ಸಹಜವಾದ ಸ್ಥಿತಿ, ಸಹಜವಾದ ಸ್ಥಿತಿ. ಸ್ವಾಮಿ ಚಿನ್ಮಯಾನಂದರ ಗುರುಗಳು ತಪೋವನ್ ಮಹಾರಾಜ್, ನಮ್ಮ ಗುರುಗಳು ದಯಾನಂದ, ಅವರ ಗುರುಗಳು ಚಿನ್ಮಯಾನಂದ, ಅವರ ಗುರುಗಳು ತಪೋವನ್ ಮಹಾರಾಜ್ ಉತ್ತರ ಕಾಶಿ. ಅವರು ಉತ್ತರ ಕಾಶಿಗೆ ಹೋದವರು ಕೆಳಗಿಳಿದು ಬರಲೇ ಇಲ್ಲ, ಇನ್ನೂ ದಿನ ದಿನಕ್ಕೂ ಹಾಗೆ ಮೇಲೆ ಗೋಮುಖ ಗಂಗೋತ್ರಿ ಆ ಕಡೆಗೆ ಹೋದರೆ ವಿನಃ ಕೆಳಗೆ ಬರಲೇ ಇರೋರು. ತಮ್ಮ ಪೂರಾ ಆಯುಷ್ಯ ಆ ಕಡೆಗೆ ಇದ್ದರು. ಅವರಿಗೆ ಆಯುಷ್ಯ ಪೂರ್ತಿ ಏಳೇ ಜನ ಶಿಷ್ಯರು. ಏಳು ಜನ ಶಿಷ್ಯರಲ್ಲಿ ಕೊನೆವರೆಗೂ ಉಳಿದವರು ಇಬ್ಬರೇ ಇಬ್ಬರು, ನಾರಾಯಣಾನಂದ ಅಂತ ಒಬ್ಬರು, ಚಿನ್ಮಯಾನಂದ ಅಂತ ಒಬ್ಬರು. ಬಿಟ್ಟರೆ ಬೇರೆ ಯಾರು ಅವತ್ತರ ಶಿಷ್ಯರಾಗಿ ಉಳಿದಿದ್ದು. ಆ ಬೇರೆ ಯಾರು ಅಂದರೆ ಎಲ್ಲ ಘಟಾನುಘಟಿಗಳೇ. ಈಗಿನ ಕಾಲಕ್ಕೆ ಅವರ ಹೆಸರು ಭಾರಿ ಪ್ರಸಿದ್ಧ. ಯಾರವರು ಬೇರೆ? ಮಹೇಶ್ ಯೋಗಿ. ಅದೇ ಮಹೇಶ್ ಯೋಗಿನೇ, ಬೇರೆ ಮಹೇಶ್ ಯೋಗಿ ಇಲ್ಲ. ಇವರೆಲ್ಲ ತಪೋವನ ಮಾರ್ಗಕ್ಕೆ ಅಭ್ಯಾಸ ಮಾಡಿದವರೇ. ಆದರೆ ವರ್ಷ, ಎರಡು ವರ್ಷ, ಮೂರು ವರ್ಷ ಅಷ್ಟೇ ಮಾಡಿದ್ದು. ಮಾಡಿ ನಮಗೆ ತಿಳಿತು, ನಮ್ಗೆ ಸಾಕಿನ ಅಂತ ಹೋಗ್ಬಿಟ್ಟವ್ರು. ಕಠಿಣ ಸ್ವಾಮಿ ತಪೋವನ ಮಹಾರಾಜರ ಹತ್ರ ಅಭ್ಯಾಸ ಮಾಡೋದು ಭಾರಿ ಕಠಿಣ, ಭಾರಿ ಕಠಿಣ. ಬೆಳಗ್ಗೆ 5 ಗಂಟೆಗೆ ನೀವು ಗಂಗೆಯಲ್ಲಿ ಸ್ನಾನ ಮಾಡ್ತಿರೋ ಇಲ್ಲ ಅಂತೇಳಿ ಸ್ವತಃ ಎದುರು ನಿಂತ್ಕೊಂಬೋದು. ಯಾರು 5 ಗಂಟೆಗೆ 4 ಗಂಟೆಗೆ ಹೋಗಿ ಯಾರು ಸ್ನಾನ ಮಾಡಿದ್ರು? ಸ್ವಾಮಿ ಶಿವಾನಂದರು ಮಾಡ್ತಿದ್ರು ಅಷ್ಟೇ, 4 ಗಂಟೆಗೆ. ಅದೆಲ್ಲ ರೇಸ್ ಅಂತಾರಲ್ಲ, ಅದು ಪಿಳಿಗಿನ ಹಂಗಿತ್ತಂತ ಕಾಣಿಸಬಹುಶಃ. ಸ್ವಾಮಿ ತಪೋವನ ಮಹಾರಾಜ್, ಸ್ವಾಮಿ ಶಿವಾನಂದ, ಕೈಲಾಸ ಮಂಡಳೇಶ್ವರ, ಆ ಪೀಳಿಗಿನ ಹಂಗಿತ್ತಂತ ಕಾಣಿಸ್ತದೆ. 4 ಗಂಟೆಗೆ ಜಲಸ್ತಂಭನ, 3 ಗಂಟೆ 4 ಗಂಟೆ ನೀರ ನಿಂತು ಬಿಡು. ಕೊರಿಯೋ ನೀರು, ಏನು ಸಾಮಾನ್ಯ ನೀರು. ಸೊ ಎಷ್ಟು ಜನಕ್ಕೆ ಪ್ರವಚನ ಮಾಡಿದ್ದಾರೆ, ಎಷ್ಟು ಜನ ಪ್ರವಚನಕ್ಕೆ ಬರ್ತಾರೆ? ಇನ್ನು ಕೆಲವೊಂದಿದ್ದಾರೆ, ಇವರು ಪ್ರವಚನಕ್ಕೆ ಕಾರ್ ಎಷ್ಟು ಜನ ತೊಗೊಂಡ್ಬಂದಾರೆ ನೋಡ್ತಾರೆ. ಶ್ರೀಮಂತರು ಎಷ್ಟು ಜನ ಬರ್ತಾರೆ, ಸಾಮಾನ್ಯರು ಎಷ್ಟು ಜನ ಬರ್ತಾರೆ ಅದನ್ನು ನೋಡೋರಿದ್ದಾರೆ. ಎಲ್ಲಕ್ಕಿಂತ ಮುಖ್ಯ ಅಂತಂದರೆ ರಾಜಕೀಯ ವ್ಯಕ್ತಿಗಳು ಬರ್ತಾರೆ ಅವ್ರ ಉಪನ್ಯಾಸಕ್ಕೆ. ಹಾಗಾದ್ರೆ ಬೆಸ್ಟ್ ಉಪನ್ಯಾಸ ಆಚಾರ್ಯ ಅಂದರೆ ಆಚರಣೆಯಲ್ಲಿದ್ದವನು. ಅತಿ ಮುಖ್ಯ ಅಂಶ ಅಂತಂದರೆ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ. ಇದು ಬೇಸಿಕ್ ನಿಯಮ ಆಚಾರ್ಯರಿಗೆ. ಯಾವ ಕಾರಣಕ್ಕೂ ಕೂಡ ಸ್ವಾಧ್ಯಾಯ ಪ್ರವಚನಗಳನ್ನು ಬಿಟ್ಟುಕೊಡತಕ್ಕದ್ದಲ್ಲ. ಸ್ವಾಧ್ಯಾಯ ಪ್ರವಚನಗಳಿಗೆ ಪ್ರಮಾದ ಬರದಂತೆ ನೋಡಿಕೋ, ಪ್ರತಿಬಂಧಕಗಳು ಬರದಂತೆ ನೋಡಿಕೋ. ಯಾವ ನೆಪದಿಂದಲಾದರೂ ಚಿಂತೆ ಇಲ್ಲ, ಇನ್ನೇನಾದರೂ ಬಿಟ್ಟುಕೊಡು, ಆದರೆ ಎಲ್ಲ ನೆಪಗಳನ್ನು ಸೇರಿಸಿ ಪ್ರವಚನ ಬಿಟ್ಕೊಳ್ಬೇಡ. ನಮ್ಮ ಗುರುಗಳ ಅನುಗ್ರಹದಿಂದ ನಾವು ಇವತ್ತಿನವರೆಗೂ ಅದನ್ನು ಪಾಲಿಸ್ಕೊಂಡು ಬಂದಿದ್ದೀವಿ. ಆಚಾರ್ಯ ಅಂದರೆ ಇದು ಬೇಸಿಕ್ ಇದು ನಾ ಹೇಳೋ. ನಂತರ ಏನು ಏನು ಪ್ರವಚನ ಮಾಡಬೇಕು? ಅವರು ಪ್ರಮಾಣಗಳನ್ನು ತೆರೆದಿಡುವ ಕೆಲಸ. ಈ ಪ್ರಮಾಣ ವಾಕ್ಯಗಳವಲ್ಲ, ಇವನ್ನ ಯಾವುದೇ ಪ್ರಕಾರದ ಪ್ರತಿಬಂಧನಗಳು ಇಲ್ಲದೆ ಮುಕ್ತವಾಗಿ ತೆರೆದಿಡುವಂತಹ ಕಾರ್ಯಕ್ರಮ ಸ್ವಾಧ್ಯಾಯ ಪ್ರವಚನ. ಏನು ಪ್ರವಚನ, ಏನು ಸ್ವಾಧ್ಯಾಯ? ಪ್ರಸ್ಥಾನತ್ರಯಗಳ ಸ್ವಾಧ್ಯಾಯ. ಏನು ಪ್ರವಚನ, ಪ್ರವಚನ ಕಾರ್ಯಕ್ರಮದ ರೂಪರೇಷೆ ಏನು? ಅಲ್ಲಿದ್ದಂತಹ ಜೀವೇಶ್ವರ ಐಕ್ಯವನ್ನು ತೋರಿಸುವ ಮಹಾವಾಕ್ಯಗಳನ್ನು ಯಾವುದೇ ಪ್ರತಿಬಂಧನಗಳು ಇಲ್ಲದೆ ತೆರೆದಿಡೋದು. ಕೀಪ್ ದಮ್ ಓಪನ್. ಯಾರ ಶಕ್ತಿ ಇದೆ ಅವ್ರು ತಗೋತಾರೆ, ಯಾರ ಶಕ್ತಿ ಇಲ್ಲ ಅವ್ರು ಎದ್ದೋಗ್ತಾರೆ. ನೀನು ಅನಧಿಕಾರಿ, ನಿನಗಿದಕ್ಕೆ ಉಪಯೋಗ ಬೀಳ್ತಾ, ನಿನಗಿದೆಯಿಲ್ಲ ಏನು ಅರ್ಥ ಆಗ್ತದೆ ಅಂತ ನಾವು ಮೊದಲೇ ಕ್ಯಾನ್ಸಲ್ ಮಾಡಿದ್ರೆ ಏನು ಅರ್ಥ ಇಲ್ಲ. ಒಂದು ಇಂಗ್ಲೀಷ್ನೊಳಗೆ ಒಂದು ದೊಡ್ಡ ಇಷ್ಟು ದೊಡ್ಡ ಪುಸ್ತಕ ಇದೆ, ಅದರ ಹೆಸರು ತತ್ವಮಸಿ. ನಿನ್ನ ಹೆಸರು ನೆನಪಾಗ್ತಾ ಇಲ್ಲ. ಅದನ್ನು ಬರೆದವರು ಯಾರು ಅಂತಂದರೆ ಬಾಂಬೆ ಗ್ರ್ಯಾಂಡ್ ರೋಡ್ನೊಳಗೆ ಅದು ಬೀಡಿ ಅಂಗಡಿ ಯಜಮಾನ್. ಡಬ್ಬಿ ಅಂಗಡಿ ಇರ್ತಾವಲ್ಲ ಬೀಡಿ ಅಂಗಡಿ, ಬೀಡಿ ಬಿಡ ಎಲ್ಲ ಆ ಇರ್ತಾವ ಸಣ್ಣ ಸಣ್ಣ ಡಬ್ಬಿ ಅಂಗಡಿ, ಆ ಅಂಗಡಿ ಯಜಮಾನ. ಅವನಿಗೆ ಕಾಯಕ ಏನು ಅಂದರೆ ಬಂದವರಿಗೆ ಬಿಡ ಕಟ್ಕೊಡೋದು, ಬೀಡಿ ಮಾರಾಟ ಮಾಡಿ ಅಟ್ಟವನ ಕಾಯಕ. ಯಾರಾದರೂ ನಿಮ್ಮಂಥವ್ರು ಮುಮುಕ್ಷುಗಳು ಬಂದರೆ ತೀವ್ರ ಆಸಕ್ತಿ ಇದ್ದಂತಹ ಸಾಧಕರು ಬಂದರೆ ಅವರಿಗೆ ಹೌದು ಅಂತ ಅನಿಸಿದರೆ ಅಂಗಡಿ ಬಂದ್ ಮಾಡಿಕೊಂಡು ಕೈ ಹಿಡಿದು ಕರ್ಕೊಂಡು ಹೋಗಿ ಮೇಲ್ಗಡೆ ಅವನ ಜೊತೆ ಮಾತಾಡು. ಪೂರ ಆಯುಷ್ಯ 74ನೇ 76 ವರ್ಷ ಬದುಕಿದವರು, ಆಯುಷ್ಯ ಪೂರ್ತಿ ಇಷ್ಟೇ ಮಾಡಿದ್ದವರು, ಇನ್ನೇನು ಮಾಡಿಲ್ಲ. ನಿರಕ್ಷರ ಕುಕ್ಷಿ ಅವರು ಆ ತತ್ವಮಸಿ ಪುಸ್ತಕ ಬರೆದ. ನಾವು ಬ್ರಹ್ಮಚಾರಿ ಕೋರ್ಸ್ನಲ್ಲಿದ್ದಾಗ ನಮ್ಮ ಬ್ಯಾಚ್ಮೇಟ್ಸ್ಗಳು, ನಮ್ಮ ಫೆಲೋ ಮೇಟ್ಸ್ಗಳು ಇರ್ತಾರಲ್ಲ ಅಕ್ಕಪಕ್ಕದ ಕೋಣೆಯವರು, ಆವಾಗಿವಾಗ ಕಾಣೆ ಆಗಿಬಿಡ್ತೀವಿ. ಆಮೇಲೆ ಸುದ್ದಿ ತೆಗೆದು ಎಲ್ಲಿ ಹೋಗ್ತಾರೆ ಇವರು, ಎಲ್ಲಿ ಹೋಗ್ತಾರೆ, ಹತ್ರ ಉಪನ್ಯಾಸ ಕೇಳಿಕ್ಕೆ ಹೋಗ್ತಾರೆ, ಸಾಮಾಜಿಕ ಕ್ಲಾಸ್ ಬಿಟ್ಕೊಟ್ಟು ಹೋಗ್ತಾರೆ ಹೋಗ್ತಾರೆ. ಆ ಮೂಲಕವಾಗಿ ಆ ವ್ಯಕ್ತಿ ಯಾರು ಅನ್ನೋದನ್ನು ನಾವು ಪೂರ್ತಿ ಸಂಗ್ರಹ ಮಾಡಿದ್ವಿ ಅಷ್ಟೇ ವಿನಃ ನಾನು ಹೋಗಿಲ್ಲ, ನಾವು ಅವ್ರನ್ನ ನೋಡಿಲ್ಲ. ಆ ಪುಸ್ತಕ ಸ್ವಲ್ಪ ಕೆಲವು ಪುಟ ಓದಿದ್ದೇವೆ. ನಾನು ಯಾಕೆ ಈ ಮಾತು ಹೇಳಿದೆ ಅಂತಂದರೆ ಆಚಾರ್ಯನಾಗಲಿಕ್ಕೆ ವೇಷಭೂಷಣ ಇತ್ಯಾದಿಗಳ ಅವಶ್ಯಕತೆ ಇಲ್ಲ. ಆಚಾರ್ಯನಾಗಲಿಕ್ಕೆ ಏನು ಬೇಕು ಅಂತಂದರೆ ವಿಷಯವನ್ನು ಪ್ರತಿಪಾದಿಸುವ ಕಲೆ, ತೆರೆದಿಡುವ ಕಲೆ. ಉದಾಹರಣೆ ಕೊಡಬಹುದು, ಸಾಧಾರಣ ಉದಾಹರಣೆ ಕೊಡಬಹುದು, ವೈಜ್ಞಾನಿಕ ಉದಾಹರಣೆ ಕೊಡಬಹುದು, ಆಧುನಿಕ ಉದಾಹರಣೆ ಕೊಡಬಹುದು, ಸಾಂಪ್ರದಾಯಿಕ ಉದಾಹರಣೆಗಳ ಘಟ ಪಟ ಮಠ ಏನಿದು ಸಾಂಪ್ರದಾಯಿಕ ಉದಾಹರಣೆ. ಆಧುನಿಕ ಕಾಲದೊಳಗೆ ಬಕೆಟ್ ಅನ್ಬೋದು ನೀವು, ಮಗ್ ಅನ್ಬಹುದು, ಟಬ್ ಅನ್ಬಹುದು, ಡ್ರಮ್ ಅನ್ಬಹುದು, ಸಿಂಟೆಕ್ಸ್ ಅನ್ಬಹುದು, ಇವು ಆಧುನಿಕ ಕಾಲದ ಉದಾಹರಣೆ. ಉದಾಹರಣೆಗಳು ಯಾವ ಇರಲಿ, ಅವನು ಕೊಡುವ ಉಪದೇಶ ತೆರೆದಿಡಲ್ಪಡ್ತದ, ತನ್ನನ್ನು ತಾನು ತಕ್ಕೊಳ್ತದ ಹಾ ಅಂತ ಅನ್ನಿಸ್ತದ. ಓ ಇವತ್ತು ಹೊಳಿತು ನೋಡ್ರಿ, ಅನ್ನಿಸ್ತದ, ಗಂಟೆಗಳು ಬಿಡಿಸಿದಂಗೆ ಅನ್ನಿಸ್ತದ. ಇವಕ್ಕೆಲ್ಲ ಏನು ಮೀಟರ್ಗಳಿಲ್ಲ, ಹಿಂಗೆ ಮೀಟರ್ ಹಚ್ಚಿ ನೋಡಿ. ಅವರವರ ಆತ್ಮಕ್ಕನಾದ ಸ್ಪಷ್ಟ ಆಗ್ತಾ ಹೋಗ್ಬಿಡ್ತದೆ. ಅವನು ಆಚಾರ್ಯ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ನ ಪ್ರಮುಖ. ಆನಂತರ ಆಗಮ ಶಾಸ್ತ್ರ ಸಂಸ್ಕಾರ. ಆಗಮ ಅಂದರೆ ಶಾಸ್ತ್ರ ಸಂಸ್ಕಾರ. ಈಗ ನೀವು ಭಾಷ್ಯ ಓದ್ತೀರಿ, ಆಗಿ ಹೋದಂಥ ಶ್ಲೋಕಗಳನ್ನು ಪಾಠ ಮಾಡ್ತೀರಿ, ಆಗಿ ಹೋದಂಥ ಸ್ತೋತ್ರಾದಿಗಳನ್ನು ನೀವು ಪಠಿಸ್ತೀರಿ. ಇವು ಶಾಸ್ತ್ರ ಸಂಸ್ಕಾರವನ್ನು ಬಿತ್ತುತ್ತವೆ. ಶಾಸ್ತ್ರದ ಬಗ್ಗೆ ಗೌರವ ಜಾಸ್ತಿ ಆಗುತ್ತದೆ, ಶಾಸ್ತ್ರವನ್ನು ಆಧರಿಸಲಿಕ್ಕೆ ಶುರು ಮಾಡುತ್ತೆ. ಹೀಗೆ ಮಾಡುವುದರಿಂದ ಮನಸ್ಸಿಗೆ ತನ್ನನ್ನು ತಾನು ಬದಲಿಸಿಕೊಳ್ಳಿಕ್ಕೆ, ನನ್ನ ಶಬ್ದ ಹಾಗೆ ನೀವು ಅರ್ಥ ಮಾಡಿಕೊಂಡು ಚೆನ್ನಾಗಿರ್ತದೆ, ಮನಸ್ಸು ನಾವು ಬದಲಿಸ್ಲಿಕ್ಕೆ ಹೋಗಬಾರ್ದು, ತನ್ನನ್ನು ತಾನು ಬದಲಿಸ್ಕೋಬೇಕು. ಅನ್ಯಥಾ ಪರಿಸರಗಳನ್ನು ದೂರ ಮಾಡಿ ಈ ಶಾಸ್ತ್ರ ಪರಿಸರದಲ್ಲಿಯೇ ಆನಂದಿಸುವುದನ್ನು ರಮಿಸುವುದನ್ನು ಅದು ರೂಢಿಸ್ಕೋಬೇಕು. ಅದನ್ನು ಇಲ್ಲಿ ಆಗಮ ಸಂಸ್ಕೃತೇನ ಆಚಾರ್ಯ ಆಗಮ ಸಂಸ್ಕೃತೇನ ಮನಸಾ ಏವ. ಇಂತಹ ಈ ಮನಸ್ಸಿನಿಂದಲೇ ನಾವು ಈ ಬ್ರಹ್ಮವಿದ್ಯೆಯನ್ನು ಬ್ರಹ್ಮಜ್ಞಾನವನ್ನು ಹೊಂದಲಿಕ್ಕೆ ಸಾಧ್ಯ. ಹೇಗೆ ಅದು ಜ್ಞಾನವಾಗ್ತದೆ? ಬ್ರಹ್ಮ ಏಕರಸಂ ಆಪ್ತವ್ಯಂ ಹೊಂದಲಿಕ್ಕೆ ಸಾಧ್ಯ ಹೇಗೆ ಅಂದರೆ, ಆತ್ಮೈವ ನ ಅನ್ಯದಸ್ತಿ. ಶಬ್ದ ಆತ್ಮೈವ ಆತ್ಮನೇ, ಏನರ್ಥ ಮಾಡ್ಕೋತೀರಿ? ನಾನೇ ಆತ್ಮ ಅಸ್ಮಪ್ರತ್ಯಯ, ಯಾವತ್ತಿಗೂ ಕೂಡ ಸಿಂಗಲ್ ಆತ್ಮ ಬಂತು ಅಂತಂದರೆ ಅದನ್ನು ಅಸ್ಮಪ್ರತ್ಯಯದಲ್ಲೇ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು. ಯುಷ್ಮಪ್ರತ್ಯಯದಲ್ಲ, ಯುಷ್ಮಪ್ರತ್ಯಯ ಅಂದ್ರೇನು? ಆತ್ಮ ಎನ್ನುವುದೊಂದು ಇದೆ, ಆ ಅರ್ಥದಲ್ಲಿ ತಗೋಬಾರ್ದು. 99 ಭಾಗದ ಶ್ರಾವಕರು ಶ್ರವಣ ಮಾಡುವವರು ಅದನ್ನು ಥರ್ಡ್ ಪರ್ಸನ್ ಆಗೇ ತಗೋತಾರೆ, ಯುಷ್ಮಪ್ರತ್ಯಯವಾಗೇ ತಗೋತಾರೆ. ಹೀಗಾಗಿ ಶಾಸ್ತ್ರ ಸಿಕ್ಕರೂ ಜ್ಞಾನ ಆಗಿರೋದಿಲ್ಲ. ಅವು ಇವೆಲ್ಲ ಗಂಟಾಗಿ ಕೂತ್ಕೊಂಡ್ಬಿಟ್ರು. ನೀ ಯಾವಾಗ ಆತ್ಮ ಅನ್ನೋ ಶಬ್ದವನ್ನು ನಾನು ಅನ್ನೋ ಅರ್ಥದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋತೀಯೋ ಆವಾಗ ಅದು ಬ್ರಹ್ಮ ಅಂತಲೇ ಸಿದ್ಧ ಆಗ್ತದೆ. ಏನು ಅದು ಬ್ರಹ್ಮ ಅಲ್ಲ, ನಾನೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ. ನ ಅನ್ಯದಸ್ತಿ ನೋಡಿರಿ, ಥರ್ಡ್ ಪರ್ಸನ್ ಮಾಡಲಿಕ್ಕೆ ಬರುವುದಿಲ್ಲ. ಬೇರೆ ಇನ್ನೊಂದು ಯಾವುದಾದರೂ ಬ್ರಹ್ಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅನ್ಯಜ್ಞ ಅಸ್ತಿ, ಏನನ್ನು ಹೊರತುಪಡಿಸಿ ಅನ್ಯತ, ನನ್ನನ್ನು ಹೊರತುಪಡಿಸಿ ಅನ್ಯವಾದದ್ದು ಯಾವುದೂ ಬ್ರಹ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಆಪ್ತೇಚ ನಾನಾತ್ವ ಪ್ರತಿ ಉಪಸ್ಥಾಪಿಕಾಯ ಅವಿದ್ಯಾಯ ನಿವೃತ್ತತ್ವಾತ್ ಯಃ ಬ್ರಹ್ಮಣಿ ನಾನಾ ನಾಸ್ತಿ ಕಿಂಚನ ಅನುಮಾತ್ರಮಪಿ ಆಪ್ತೇಚ. ಈ ಒಂದು ಸಂಪ್ರದಾಯದಲ್ಲಿ ಆತ್ಮನನ್ನು ಪಡೆದದ್ದೇ ಆದರೆ ತಕ್ಷಣನ ಬ್ರಾಕೆಟ್ ನಾವು ಟ್ರಾನ್ಸ್ಲೇಟ್ ಆಗಬೇಕು, ಆತ್ಮನು ನಾನೇ ಎನ್ನುವುದನ್ನು ಸ್ಪಷ್ಟ ಮಾಡಿಕೊಂಡರೆ ಅಂತ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು. ಇಲ್ಲದಾದ್ರೂ ನೀವು ಸಾಯಂಕಾಲ ಪ್ರಶ್ನೆ ಮಾಡ್ತೀರಿ, ಸ್ವಾಮಿ ಆತ್ಮನ ಪಡ್ಕೊಂಡ್ರೆ ಅಂತ ಹೇಳಿದ್ರೆ ಇಲ್ಲೋ ಆತ್ಮ ಪಡ್ಕೊಳ್ಳೋ ವಸ್ತುನ ಅಂತ ನೀವೇ ಪ್ರಶ್ನೆ ಕೇಳ್ತೀರ. ಟ್ರಾನ್ಸ್ಲೇಟ್ ಏನು ಮಾಡ್ಕೋಬೇಕು, ಆ ಆತ್ಮನು ನಾನೇ ಅಂತ ಸ್ಪಷ್ಟ ಮಾಡಿಕೊಂಡಿದ್ದಾದರೆ ಅನ್ನುವ ಶಬ್ದವನ್ನು ಬಳಕೆಯಲ್ಲಿ ಪಡ್ಕೊಂಡಿದ್ದೇ ಆದರೆ ಅದಕ್ಕೆ ಸಂಸ್ಕೃತ ಶಬ್ದ ಆಪ್ತಿ. ಹಾಗೆ ಪಡೆದದ್ದೇ ಆದರೆ ಈವರೆಗೂ ಏನು ಭೇದವಾಗಿ ನೋಡ್ತಾ ಇದ್ದ, ನಾನಾತ್ವ ಪ್ರತಿ ಉಪಸ್ಥಾಪಿಕಾಯ, ಈವರೆಗೂ ಏನು ಜೀವ ಜೀವ ಭೇದ, ಜೀವ ಜಗತ್ ಭೇದ, ಜೀವ ಈಶ್ವರ ಭೇದ, ಈಶ್ವರ ಈಶ್ವರ ಭೇದ, ಭೇದ ಭೇದ ಭೇದ ಭೇದ ಅಂತ ನೋಡ್ತಾ ಇದ್ದ, ಈ ಎಲ್ಲ ಭೇದಗಳ ಸಾರಾಂಶ ಏನು ಅಂದರೆ ನಾನು ಬೇರೆ ಪರಮಾತ್ಮ ಬೇರೆ, ಇದು ಸಾರಾಂಶ. ಜೀವಾತ್ಮ ಬೇರೆ ಪರಮಾತ್ಮ ಬೇರೆ, ಈ ಬೇರೆ ಬೇರೆ ಅನ್ನುವಂಥದ್ದು ಏನಿದೆಯೋ ಇವನು ಅವಿದ್ಯಾಯ. ಈ ಬೇರೆ ಬೇರೆ ಅಂತ ಯಾಕೆ ಮಾಡ್ತಾ ಇದ್ದ ಇವನು, ಈ ತಿಳುವಳಿಕೆ ಅವನಿಗಿರಲಿಲ್ಲ. ಏನಿದೆಯೋ ಅದು ಕೇವಲ ಶುದ್ಧ ಸಚ್ಚಿದಾನಂದ ಬ್ರಹ್ಮ, ಅದು ನಾನೇ, ಈ ಸ್ಪಷ್ಟತೆ ಅವನಿಗಿದ್ದಿದ್ದಿಲ್ಲ. ನಿಶ್ಚಿತವಾದ ನಿಖರವಾದ ಸಂಶಯ ಸಂದೇಹ ರಹಿತವಾದ ಜ್ಞಾನ ಅವನಿಗಿದ್ದಿದ್ದಿಲ್ಲ. ಹೀಗಾಗಿ ಅದು ಬೇರೆ ಇದು ಬೇರೆ ಇನ್ನೊಂದು ಬೇರೆ ಮತ್ತೊಂದು ಬೇರೆ ಅಂತ ಬೇರೆ ಬೇರೆ ಭೇದಗಳನ್ನು ಮಾಡ್ತಾ ಇದ್ದ ಅವಿದ್ಯಾಯ. ಈಗೇನಾಯಿತು, ಆತ್ಮನು ನಾನೇ, ಆ ಬ್ರಹ್ಮನು ನಾನೇ ಅನ್ನುವಂಥ ಸ್ಪಷ್ಟತೆಯೊಳಗೆ ನಿವೃತ್ತತ್ವಾದ ಅಜ್ಞಾನ ಏನಾಗ್ಬಿಡ್ತು, ಈಗ ಅದು ನಿವೃತ್ತವಾಯಿತು. ಅಜ್ಞಾನದ ಲೇಷವು ಇರುವವರೆಗೆ ನಾನು ಜೀವಾತ್ಮ ಅನ್ನುವ ಭ್ರಮ ಇದು ವಾಸ್ತವಿಕತೆ ಅಲ್ಲ, ಇದು ಆರೋಪಿತ ಭ್ರಮಿತ. ಹಗ್ಗದಲ್ಲಿ ಹೇಗೆ ಹಾವು ಆರೋಪಿತವೋ, ಕಪ್ಪೆ ಚಿಪ್ಪಿನಲ್ಲಿ ಹೇಗೆ ಬೆಳ್ಳಿಯ ಆರೋಪವೋ, ಮೋಟು ಮರದಲ್ಲಿ ಹೇಗೆ ಕಳ್ಳನ ಆರೋಪವೋ, ಹಾಗೆ ನನ್ನ ಮೇಲೆ ನಾನೇ ಏನು ಆರೋಪ, ಜೀವಾತ್ಮ. ಅಯ್ಯಯ್ಯೋ ಪಾಪಿ, ಈ ಆರೋಪಿತ ಜೀವಾತ್ಮನ ಮೆರವಣಿಗೆ ಅಜ್ಞಾನ ಇರುವವರಿಗೆ ಯಾವ ಒಂದು ವಿಶಿಷ್ಟವಾದ ಉಪದೇಶದ ಮಾರ್ಗದರ್ಶನದಲ್ಲಿ ಆ ಅಜ್ಞಾನವು ನಿವೃತ್ತವಾಯಿತೋ, ಸ್ವರೂಪ ಏನು ಅನ್ನುವುದು ಸ್ಪಷ್ಟವಾಯಿತೋ, ಆವಾಗ ನಿವೃತ್ತತ್ವಾದ ಬ್ರಹ್ಮಣಿ ನಾನಾ ನಾಸ್ತಿ ಕಿಂಚನ, ಬ್ರಹ್ಮನಲ್ಲಿ ನಾನಾ ಎನ್ನುವ ಭೇದಗಳು ಇರುವ ಸಾಧ್ಯತೆಯೇ ಇಲ್ಲ. ಅಣುಮಾತ್ರಮಪಿ, ಒಂದು ಅಣು ಒಂದು ಕ್ಷಣವು ಕೂಡ ಒಂದು ಕಣವು ಕೂಡ ಅಬ್ಸಲ್ಯೂಟ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ಸ್ವಾಮಿ, ನನಗನ್ನಿಸ್ತದ ಹಾವೆಲ್ಲ ಸತ್ತೋಗ್ಯದ, ಆದ್ರೆ ಇನ್ನೂ ಹೆಡೆ ಎತ್ತದ ನೋಡ್ರಿ, ಭಾಳ ಅಲುಗಾಡ್ಲಿಕ್ಕತ್ತದ ನೋಡ್ರಿ ಸ್ವಾಮಿ. ಈಗ ಅವನು ಹಗ್ಗದ ಜ್ಞಾನ ಪೂರ್ತಿ ಆಗ್ಯದಂತೀರೋ ಆಗಿಲ್ಲ ಅಂತೀರೋ? ಆಗಿಲ್ಲ. ಅದು ಪ್ರಾರಂಭ ಹಿಡಿದು ಕೊನೆಯವರೆಗೂ ಅದು ಹಗ್ಗ ಮಾತ್ರ. ಹಾವಿನ ಟ್ರೇಸ್ ಕೂಡ ಅದು ಕಂಡುಕೊಂಡಿಲ್ಲ. ಒಂದು ಒಂದು ಲಕ್ಷಣವೂ ಕೂಡ ಹಾವಿನ ಹಾವಿನ ಒಂದು ಲಕ್ಷಣವೂ ಕೂಡ ಹಗ್ಗದಲ್ಲಿ ಉಳಿದಿರೋದಿಲ್ಲ. ಹಾಗೆ ನಾ ಬ್ರಹ್ಮ ಎಲ್ಲ ಗೊತ್ತಾಗಿದೆ, ಆದರೂ ಯಾಕೋ ಮುಂದಿನ ಜನ್ಮ ಏನಾಗ್ತದೋ ಏನೋ ಅನ್ನೋ ಭಯ ಇದೆ. ಡೆಫಿನೆಟ್ಲಿ ನೀ ಭರತ ಆಗಿಬಿಡ್ತೀನಿ ನೋಡಪ್ಪ. ಏನಂತಂದ್ರೆ ಯಾವುದೋ ಆಶ್ರಮದಾಗ ಭರತ ಅನ್ನೋ ನಾಯಿಯಿಂದ ನಾಯಿ ಆಗಿಬಿಡ್ತೀನಿ. ಉಪನ್ಯಾಸಕ್ಕೆ ದಿವಸಾನೂ ಬರ್ತೀಯ, ದಿವಸಾನೂ ಹೋಗ್ತೀಯ, ಆದರೆ ಎದಕ್ಕೆ ಅಂದರೆ ಸ್ವಾಮಿನ ಬಿಡ್ಲಿಕ್ಕೆ ಬರ್ತೀಯ, ಸ್ವಾಮಿನ ಕರ್ಕೊಂಡು ಹೋಗಿ ಬರ್ತೀಯ, ನೀ ಮಾತ್ರ ಉಪನ್ಯಾಸ ಕೇಳೋದಿಲ್ಲ. ಯಾಕಂದರೆ ಶಾಪ ನಿನಗೆ, ಈ ಥರ ಎಲ್ಲ ಅವಕಾಶ ಇದ್ದರೂ ಕೂಡ ಎಲ್ಲ ತಿಳಿದದ, ಎಲ್ಲ ಅರ್ಥ ಆಗ್ಯದ, ಎಲ್ಲ ಪಾಠ ಮಾಡೇನಿ, ಆದರೂ ನನಗೆ ಮುಂದಿನ ಜನ್ಮದ ಭಯ ಇದೆ ಅಂತಂದ್ರೆ ಯಾರಿಗೆ ಜನ್ಮ? ಈ ಜನ್ಮ ಅನ್ನೋದು ಸತ್ಯ ಅಲ್ಲ. ಕಳೆದು ಹೋದ ಸಹಸ್ರ ಕೋಟಿ ಜನ್ಮಗಳೇ ಸತ್ಯ ಅಲ್ಲ. ಯಾವ ಜನ್ಮ ನೀವು ಮಾತಾಡ್ತೀವಿ? ಆದರೂ ಏನೇ ಹೇಳಿ ಸ್ವಾಮಿ, ಈ ಪಾಪದ ಭಾರ ತಡ್ಕೊಳಕ್ಕಾಗೋದು? ಯಾರಿಗೆ ಪಾಪದ ಭಾರ? ಅಜ್ಞಾನಿಗೋ ತಿಳಿದವನಿಗೋ? ಒಂದು ಕಡೆ ತಿಳಿದದ ಅಂತೀಯ, ಅಧ್ಯಯನ ಮಾಡೇನಿ ಅಂತೀಯ, ಅರ್ಥ ಆಗ್ಯದ ಅಂತೀಯ, ಇನ್ನೊಂದು ಕಡೆಗೆ ಪಾಪದ ಭಾರ ನನಗದ ಅಂತೀಯ, ಋಣ ಮುಟ್ಟಿಸ್ಬೇಕು ಅಂತೀಯ. ಯಾರು ಋಣ ಯಾರು ಮುಟ್ಟಿಸ್ತಾರೆ? ಇವೆಲ್ಲ ಋಣ, ಪ್ರಾರಬ್ಧ, ಸಂಚಿತ, ಭಾರ, ಇವೆಲ್ಲ ಅಜ್ಞಾನದ ಕಂಪೌಂಡಿನೊಳಗೆ ಬರ್ತವೆಲ್ಲ. ಇವು ಆ ಅಜ್ಞಾನವನ್ನೇ ಕಳೆದುಕೊಂಡ ಮೇಲೆ ಬ್ರಹ್ಮಣಿ ನಾನಾ ನಾಸ್ತಿ ಕಿಂಚನ ಅಣುಮಾತ್ರಮಪ್ಪಿ ಒಂದು ಕಣವೂ ಕೂಡ ಅದು ಉಳಿಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಪುನಃ ಅವಿದ್ಯಾ ತಿಮಿರ ದೃಷ್ಟಿಂ ನ ಮುಂಚತಿ ಯಃ ಬ್ರಹ್ಮಣಿ ನಾನಾ ಇವ ಪಶ್ಯತಿ ಸಹ ಮೃತ್ಯೋಃ ಮೃತ್ಯುಂ ಗಚ್ಚತ್ಯೇವ ಸ್ವಲ್ಪಮಪಿ ಭೇದಂ ಅಧ್ಯಾರೋಪಯನ್ ಇತ್ಯರ್ಥಃ. ಯಾರೇ ಆಗಲಿ, ಯಹ ಸಂಸ್ಕೃತದೊಳಗೆ ಯಹ ಶಬ್ದ ಭಾರಿ ಸುಂದರವಾದ ಶಬ್ದ. ಯಹ ಯಾರೇ ಆಗಿರಲಿ, ಯಾರೇ ಆಗಿರಲಿ, ಹೆಣ್ಣಾಗಿರಲಿ, ಗಂಡಾಗಿರಲಿ, ಮುದುಕನಾಗಿರಲಿ, ಬಾಲಕನಾಗಿರಲಿ, ನಿರಕ್ಷರನಾಗಿರಲಿ, ಅಕ್ಷರಸ್ಥನಾಗಿರಲಿ, ನಿರಕ್ಷರಸ್ಥನಾಗಿರಲಿ, ಯಾರೇ ಆಗಿರಲಿ, ಯಹ. ಆದರೆ ಈ ಅವಿದ್ಯಾ ಎನ್ನುವ ತಿಮಿರ ದೃಷ್ಟಿಯನ್ನು ಇಟ್ಕೊಂಡಿದ್ದ ಅಂತಂದ್ರೆ, ಅಜ್ಞಾನ ಎನ್ನುವ ಪೊರೆ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ, ಶಲಾಕಯ ಅಂದರೆ ಹತಿಯಾರಗಳು, ಹತಿಯಾರ ಹತಿಯಾರ ಅಂದರೆ ಇನ್ಸ್ಟ್ರೂಮೆಂಟ್ಸ್. ಆ ಮೋದಿ ಅಂತ ಕಣ್ಣಿನ ಡಾಕ್ಟರ್ ಇದ್ದವು, ದಿವಸಕ್ಕೆ 40-50-100 ಆಪರೇಷನ್ಸ್ ಮಾಡ್ತಿದ್ದ. ಅವನ ಬೆರಳುಗಳೇ ಹತ್ಯಾದ, ಹಿಂಗೆ ಹಾಕಿ ಜಜ್ಜಾಗಿ ಬಿಡ್ತಿದ್ದ. ಹೀಗಾಗಿ ಎಷ್ಟೋ ಜನರ ಕಣ್ಣು ಹೋಗ್ತಿದ್ವು, ಎಷ್ಟೋ ಜನರ ಕಣ್ಣು ದಾನಾನೂ ಆಯ್ತು, ಎಷ್ಟೋ ಜನರ ಕಣ್ಣು ಕಳ್ಕೊಂಡ್ರು. ಹೈಜಿನ್ ಇಲ್ಲ, ಏನಿಲ್ಲ. ಮೋದಿ ಕ್ಯಾಂಪ್ ಅಂತ ನಡೀತಿದ್ದು. ಸಾಗರದಲ್ಲಿ ಒಂದೆರಡು ಕ್ಯಾಂಪಿಗೆ ಸೇವಾ ಮಾಡಿದ್ದೆ ನಾನು, ಅದಕ್ಕೆ ನೆನಪಿದೆ. ಅದನ್ನೆಲ್ಲ ಈಗ ನೆನೆಸ್ಕೊಂಡ್ರೆ ಮೈ ಜಿಮ್ ಬರ್ತದೆ. ಯಾರು ಕೈ ತೊಳ್ಕೊಂಡಿರೋದಿಲ್ಲ, ಎಲ್ಲೋ ಮಲಗಿಸಿರ್ತಾರೆ, ಎಲ್ಲೋ ಏನೋ ಕೊಡ್ತಿರ್ತಾರೆ. ವಾ ವಾ ವಾ ವಾ, ಮೋದಿ ಕ್ಯಾಂಪ್ ಒಳ್ಳೆ ಹೆಸರಾಯಿತು. ಅವನ ಕೈಗಳೇ ಸಲಾಕೆಗಳು, ಅವನ ಬೆರಳುಗಳೇ. ಆದರೆ ಈಗ ನಾವು ಅರ್ಥ ಮಾಡ್ಕೋಬಹುದು. ಈಗ ಲೇಸರ್ ಬೀಮ್, ಲೇಸರ್ ಬೀಮನ್ನು ಬಿಡ್ತಾರೆ, ಒಂದು ಸೆಕೆಂಡ್ ಒಳಗೆ ತಗೊಳ್ತಾರೆ, ಮುಗಿದೋಯ್ತು. ಪೂರ್ವಭಾವಿ ಒಂದು 10-15 ನಿಮಿಷ ತಯಾರಿ ಮಾಡ್ಕೋತಾರೆ, ಅದನ್ನು ತೊಳೆಯೋದು ಇಳಿಯೋದೆಲ್ಲ ಮಾಡ್ತಾರೆ. ಆಮೇಲೆ ಆ ಲೇಸರ್ ಬೀಮ್, ಲೇಸರ್ ಬೀಮ್ ಅದು ಇಟ್ಟೇ ಇಟ್ಟಿರ್ತಾರೆ, ಹಾಗೆ ಹಾಗೆ ಇಟ್ಟಿರ್ತಾರೆ. ಅದು ನಮ್ಮ ಅಮ್ಮಜಿ ಹೇಳಿದ ಮೇಲೆ ನನಗೆ ಗೊತ್ತಾಯಿತು. ಅವು ಡ್ರಾಪ್ಸ್ ಹಾಕಿ ಹಾಕಿ ನೀರು ಬಿಟ್ಟು ಡ್ರಾಪ್ಸ್ ಹಾಕಿ ನೀರು ಬಿಟ್ಟು ಡ್ರಾಪ್ಸ್ ಹಾಕಿ ಅದು ಲೈಟ್ ಹಂಗೆ ಬಿಟ್ಟಿರ್ತಾರೆ, ಎಲ್ಲ ತೊಳಿ ತೊಳೆ ತೊಳ್ತಿದ್ರೆ ಆ ತೊಳಿ ಟೈಮ್ನೊಳಗೆ ಈ ಪೊರೆ ಸಹಿತ ತೊಳ್ಕೊಂಡು ಹೋಗುತ್ತೆ. ಅಷ್ಟೇ ಇರೋದು ಲೇಸರ್ ಬೀಮ್ ಆಪರೇಷನ್. ನಾನೇನು ಅಂದ್ಕೊಂಡಿದ್ದೆ, ಆ ಲೇಸರ್ ಬೀಮ್ ಅನ್ನೋಂಥದ್ದು ಕೂಡ ಒಂದು ಸಲಾಕೆ ಥರ ಕೆಲಸ ಮಾಡ್ತದೆ, ಅದನ್ನು ಹಿಂಗೆ ಹಿಡಿದು ಅದು ಹಿಂಗೆ ತೆಗೀತದೆ ಅಂತ ತಿಳ್ಕೊಂಡಿದ್ದೆ. ಇಲ್ಲ, ಮೊದಲು ಹಂಗೆ ತೆಗೀತಿದ್ರು. ಅದಕ್ಕೆ ಆ ಶ್ಲೋಕ ಬಂದದ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ. ಅಜ್ಞಾನ ಎನ್ನುವ ಪೊರೆಯನ್ನು ಇಟ್ಟುಕೊಂಡಂಥವನು ಅವನ ಪೊರೆಯನ್ನು ಜ್ಞಾನ ಎನ್ನುವ ಶಲಾಕೆಯಿಂದ ಯಾವನು ತೆಗೆದಾಕ್ತಾನೋ ಅವನು ಆಚಾರ್ಯ. ತಸ್ಮೈ ಶ್ರೀ ಗುರವೇ ನಮಃ. ಅದನ್ನು ನೀವು ಬೇಕಾದರೆ ತಂದ್ಕೋಬಹುದು. ಇವನು ಅವಿದ್ಯಾ ಎನ್ನುವ ತಿಮರ ದೃಷ್ಟಿಯನ್ನು ಇನ್ನೂ ಇಟ್ಕೊಂಡಿದ್ದಿ ಆದರೆ ಅವನು ಬಂಧನದಿಂದ ನ ಮುಂಚತಿ, ಬಂಧನಗಳಿಂದ ಬಿಡುಗಡೆಯನ್ನು ಹೊಂದುವುದಿಲ್ಲ. ಮತ್ತೇನು ಮಾಡ್ತಾನೆ, ಇಹ ಇಲ್ಲಿ ಈ ಲೋಕದಲ್ಲಿ ಬ್ರಹ್ಮಣಿ ಬ್ರಹ್ಮನಲ್ಲಿ ನಾನಾ ಇವ ಪಶ್ಯತಿ, ಅನೇಕ ಭೇದಗಳಿಂದ ನೋಡುತ್ತಾನೆ, ಅನೇಕ ಭೇದಗಳಿಂದ ಕಾಣುತ್ತಾನೆ. ನಾನಾ ಇವ ಪಶ್ಯತಿ, ಇವ ಶಬ್ದ ಯುವಕಾರ ಇದೆ, ಏನು ತೋರಿಸ್ತದೆ, ಭೇದಗಳಂತೆ ನೋಡುತ್ತಾನೆ. ಈ ಭೇದಗಳೆಲ್ಲ ಏನಿವು, ಈ ಭೇದಗಳೆಲ್ಲ ಇವು ಅಧ್ಯಾರೋಪ ಎನ್, ಇವು ಆರೋಪಿತವಾದ ಭೇದಗಳು. ಆರೋಪ ಅಧ್ಯಾರೂಪ, ಹಗ್ಗದ ಸ್ಪಷ್ಟ ಜ್ಞಾನ ಇಲ್ಲದೇ ಇದ್ದಾಗ ಯಾವ ಹಾವನ್ನು ಸತ್ಯವೆಂದು ನಾವು ಸ್ವೀಕಾರ ಮಾಡಿದ್ದೆವೋ ಆ ಹಾವು ಅಧ್ಯಾರೋಪಿತ ಹಾವು. ಅಧ್ಯಾರೋಪ ಅಂದ್ರೆ ಏನು, ಯಾ ಸೂಪರ್ ಇಂಪೋಸ್ಡ್, ಸೂಪರ್ ಇಂಪೋಸ್ಡ್. ಎಸ್, ಅದು ಏನು ಅಂತಂದರೆ ಕನ್ನಡದಲ್ಲಿ ಆರೋಪಿತ ಅನ್ನೋ ಶಬ್ದವನ್ನು ಮಾತ್ರ ಹೇಳಬಹುದು. ಸಂಸ್ಕೃತದಲ್ಲಿ ಅಧ್ಯಾರೋಪಿತ, ಭ್ರಮಿತ, ತೋರುತ್ತದ, ಆಸ್ ಇಫ್, ಆಸ್ ದೋ. ಇಂಗ್ಲೀಷ್ ಒಂದು ಶಬ್ದ ಅದು, ಆಸ್ ದೋ, ಆಸ್ ದೋ ಸ್ನೇಕ್, ಸ್ನೇಕ್ ವತ್ ಸ್ನೇಕ್, ಹಿಂಗರ ಮಾಡಿ ಸಂಸ್ಕೃತ ಕಲ್ಪೋರು. ಸರ್ಪದಂತ ಸರ್ಪ ಅಷ್ಟೇ. ಆ ಸರ್ಪ ಅದು ಆರೋಪಿತ, ಅದು ಸತ್ಯ ಅಲ್ಲ. ಜೀವಾತ್ಮನಂತ ಜೀವಾತ್ಮ ಅಷ್ಟೇ ವಿನಃ ಈ ಜೀವಾತ್ಮನಿಗೆ ತನ್ನದೇ ಆದ ಅಸ್ತಿತ್ವವೇ ಇಲ್ಲ. ಗೃಹಸ್ಥನಂತೆ ಗೃಹಸ್ಥ. ಜೀವಾತ್ಮ ಯಾರಿವ? ಇವ ಗೃಹಸ್ಥನಂತೆ ಗೃಹಸ್ಥ. ಯಾವ ಗೃಹಸ್ಥ? ಬ್ರಹ್ಮಚಾರಿ. ಕೃಷ್ಣಾ ನದಿಗೆ ಸ್ನಾನಕ್ಕೆ ಹೋಗಿದ್ದ. ಕೃಷ್ಣಾ ನದಿಗೆ ಹೋಗಬೇಡ, ಅವನಿಗೆ ಎಲ್ಲಿ ಕಳಿಸೋಣ? ತುಂಗಭದ್ರ ಸ್ನಾನಕ್ಕೆ ಬ್ರಹ್ಮಚಾರಿ. ತುಂಗಭದ್ರ ಸ್ನಾನ. ಏ, ಕೃಷ್ಣಾ ನದಿಗೆ ಬಂಡೆಗಳಿಲ್ಲ, ಕೃಷ್ಣಾ ನದಿಗೆ ಬರೇ ಮಣ್ಣು, ಮಣ್ಣು ಹೊಸಗು ಮಣ್ಣು ಹೊಸಗು ಅಷ್ಟೇ. ಅಲ್ಲಿ ತುಂಗಭದ್ರ ಹಂಗಲ್ಲ, ಬರೀ ಬಂಡೆ, ಅಲ್ಲಿ ನಿಮಗೆ ಸಿಗೋದೇ ಇಲ್ಲ ಮರಳು, ಬರೇ ಬಂಡೆ ಬಂಡೆ ಬಂಡೆ ಬಂಡೆ ಬಂಡೆ, ಹಾಸು ಬಂಡೆ ಹಾಸು ಬಂಡೆ. ಇವನು ಹೋಗಿ ಬಂಡೆ ಮೇಲೆ ಕೂತ್ಕೊಂಡ, ಇವನು ಫ್ರೆಂಡು ನೀರು ಸ್ನಾನ ಮಾಡಿಕೊಂಡು ಹೋದ, ಇವ ಹಾಗೆ ಕೂತ್ಕೊಂಡ. ನಾಲ್ಕಾರು ಮಂದಿ ಹೆಣ್ಮಕ್ಕಳಲ್ಲಿಂದ ನೀರು ತುಂಬಿಕೊಂಡು ಕೂಡ ಸೊಂಟದ ಮೇಲೆ ಇಟ್ಕೊಂಡು ಬರ್ತಾಯಿದ್ರು. ಅವ್ರನ್ನೆಲ್ಲ ನೋಡ್ತಾ ಇದ್ದೆ. ನೋಡ್ತಾ ಇದ್ದಾಗ ಈ ಹುಡುಗಿ ಭಾಳ ಚಂದಿದ್ದಾಳೆ, ಇವಳನ್ನು ಮದುವೆ ಯಾಕೆ ಮಾಡ್ಕೋಬಾರ್ದು? ಹೋಗಿ ಆಕಿನ ಕೇಳಬಿಟ್ಟು, ನಾನು ಮದುವೆ ಮಾಡ್ಕೋತೀಯಾ? ನಾನು ಮದುವೆ ಮಾಡ್ಕೋ ಮಾಡೇನಿ. ಆಯಿತು, ಗಂಧರ್ವ ಟೈಪ್ ವಿವಾಹ, ಗಂಧರ್ವ ವಿವಾಹ. ನೀವು ಒಪ್ಪಿಗೆ ಕೊಟ್ಟು ನಾವು ಒಪ್ಪಿಗೆ ಕೊಟ್ಟು ನಮ್ಮ ಮದುವೆ ಆದಂಗೆ ಆಗೋಯ್ತು. ಆಮೇಲೆ ಕಾಲ ಕಳೆದ್ರು, ಒಂದು ಮಗು ಹುಟ್ಟಿತು. ಒಂದು ಮಗು ಹುಟ್ಟಿದ ಮೇಲೆ ಅದು ಇಬ್ಬರು ಜನಕ್ಕೆ ಕಾಟ್ ಸಾಕಾಗ್ತಿದ್ದಿಲ್ಲ, ಇದು ಮಗು ಬೇರೆ ಬಂದ್ಬಿಡ್ತೀವಿ, ನೀವು ಆ ಕಡೆ ಸರಿ ರೀ ಅಂತ, ಈಕೆ ನೀ ಆ ಕಡೆ ಸರಿ ಅಂತ. ಅವ ಒಬ್ಬರಿಗೊಬ್ರು ದೂಡಾಡೋದ್ರೊಳಗೆ ಅವ ಆಕೆ ಸ್ವಲ್ಪ ಜೋರಾಗೆ ದೂಡ್ಬಿಟ್ರು. ನನಗೆ ಕೂಸು ಕೂಸದ ಗೊತ್ತಾಗಿದ್ರು, ನಿಮ್ಗೆ ಸರಿ ಆಚೆ ದೂಡಿಕೊಂಡು ಧಮಾರದ ಬಿದ್ದುಬಿಟ್ಟು, ಎಲ್ಲಿಂದ ಬಿದ್ದ? ಆ ಬಂಡೆಯಿಂದ ಕೆಳಗೆ ಉಳಿದ. ಯಾವ ಬಂಡೆಯಿಂದ? ಯಾವ ಬಂಡೆ ಮೇಲೆ ಕೂತ್ಕೊಂಡು ಇವಳನ್ನು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದ. ಅಲ್ಲೇ ನಿದ್ದೆಂತ ಕನಸು ಆಗೇ ಬಿಡ್ತು ಅವನಿಗೆ. ಆ ಕನಸಿನೊಳಗ ಮದುವೆನೂ ಆಗೋಯ್ತು, ಮದುವೆ ಜೊತೆ ಒಂದು ಮಗುನೂ ಆಗೋಯ್ತು. ಮಗು ಆದ ಮೇಲೆ ಆ ಕಾಟಿಂದ ಅವನನ್ನು ಉರುಳಿಸಿ ಆಯಿತು. ಈಗ ಹೇಳಪ್ಪ ನಿನಗೆ, ಇವಷ್ಟು ವಾಸ್ತವಿಕತೆಯೋ ಏನೋ, ಆಸ್ದೋ ಇವು ಇದ್ದಂತೇನೋ, ಇದ್ದಂತೆ 100% ಇದ್ದಂತೆ. ಆದರೂ ಎಚ್ಚರ ಆದ ಮೇಲೆ ಇವು ಯಾವೂ ಇಲ್ಲ. ಅಷ್ಟೇ, ನಾ ಬಡವ, ನೀ ಶ್ರೀಮಂತ, ನಾ ಕೊಟ್ಟೆ ನೀ ತಗೊಂಡೆ, ನಾ ಪಾಪ ಮಾಡಿದೆ ಪುಣ್ಯ ಮಾಡಿದೆ, ಎಲ್ಲ ಒಂದೇ ಲೆಕ್ಕಾಚಾರ, ಒಂದೇ ಕಂಪೌಂಡ್ಗಳು ಬರ್ತಾವೆಲ್ಲ ಇವು. ಅಧ್ಯಾರೋಪ ಅಧ್ಯಾರೋಪಿತವಾದ ಕಂಪೌಂಡ್ ಸಾರ ಸಗಟ ಈ ಜನ್ಮದ್ದು, ಮುಂಚಿಂದೆಲ್ಲ ಅದು ಅಷ್ಟೇ. ಮುಂಚಿಂದು ಅರ್ಥಾತ್ ಸ್ವಾಮಿ, ಈಗಿಂದು ಅರ್ಥ ಆಯಿತು. ಮುಂದಿನ ಜನ್ಮದ್ದೆಲ್ಲ ಹೆಂಗೆ? ಮುಂದಿನ ಜನ್ಮ ಯಾರಿಗೆ? ತಿಳಿದವನಿಗೋ ತಿಳಿಯದವನಿಗೋ? ನೀನು ತಿಳಿದವನಂತಾದರೂ ಒಪ್ಕೋ, ತಿಳಿಯದವನಂತಾದರೂ ಒಪ್ಕೋ. ಅಸ್ತು, ಅದಕ್ಕೆ ಆ ಶಬ್ದ ಹಾಕ್ಯಾರೆ ಇವ. ಇವ ಅಂದ್ರೇನು? ಭೇದಗಳಿದ್ದಂತೆ ಅಧ್ಯಾರೋಪಯನ್ ಇತ್ಯರ್ಥ. 127 ಪುನಃ ಅಪಿ ತದೇವ ಪ್ರಕೃತಂ ಬ್ರಹ್ಮ ಆಹ. ಅದೇ ಆ ಬ್ರಹ್ಮ ವಿಚಾರವನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ ಈ ಶ್ಲೋಕದೊಳಗೆ. ಅಂಗುಷ್ಟ ಮಾತ್ರ ಪುರುಷ ಮಧ್ಯ ಆತ್ಮನಿ ತಿಷ್ಠತಿ, ಈಶಾನಂ ಭೂತ ಭವ್ಯಸ್ಯ ನ ತತೋ ವಿಜುಗುಪ್ಸತೆ ಏತದ್ವೈ ತತ್. ಅಂಗುಷ್ಟ ಮಾತ್ರ ಪುರುಷ ಮಧ್ಯ ಆತ್ಮನಿ ತಿಷ್ಠತಿ, ಈಶಾನಂ ಭೂತ ಭವ್ಯಸ್ಯ ನ ತತೋ ವಿಜುಗುಪ್ಸತೆ ಏತದ್ವೈ ತತ್. ನೋನ್ ಒತ್ತ ಒತ್ತಿದೀಯ ಈಶಾನು ಈಶಾನು ಈಶಾನು ಅಂದ್ರೆ ಈಶಾನಃ ಈಶಾನಂ ಆಯ್ತು. ಈಶಾನಂ ಅಂತಿದೆ ತಪ್ಪು ಅಂತ ನನಗೆ ಅನಿಸ್ತು. ಹೌದು ನೋಡ್ತೇನೆ ನೋಡ್ತೇನೆ ನೋಡ್ತೇನೆ. ತಮ್ಮ ಆತ್ಮಾನಂ ಈಶಾನಂ ಭೂತವ್ಯಸ್ಯ ವಿಧಿತ್ವ ಆತ್ಮನನ್ನ ಆತ್ಮಾನಂ ಅಂದರೆ ಈಶಾನಂ ಆ ಈಶ್ವರನನ್ನ ಭೂತಭವ್ಯಸ್ಯ ವಿಧಿತ್ವ ಅದನ್ನ ಅಲ್ಲ ಅದು ಅದು ಶ್ಲೋಕದಲ್ಲಿಯೂ ಕೂಡ ಈಶಾನಂ ಅಂತನೇ ತಗೊಳ್ಳಿ. ಯಾಕಂದ್ರೆ ದ್ವಿತೀಯ ವಿಭಕ್ತಿ ಅಂತ ಉಪಯೋಗ ಮಾಡಿದಾಗ ಮಾತ್ರ ಅರ್ಥ ಸರಿ ಹೋಗ್ತದೆ. ಹೌದು ಭಾಷ್ಯ ಈಶಾನಂ ಅಂತದ ಅಲ್ಲ ಸರಿ ಅದು ಅಲ್ಲಿ ದ್ವಿತೀಯ ಮಾಡ್ಕೊಳ್ಳೋದಾಗಿದೆ ಅದನ್ನು ಇಲ್ಲಿ ಮೂಲ ತಾಯಿಗಳನ್ನೇ ಪ್ರಥಮ ಭಕ್ತರು ಯದಾ ಯಥಾ ಅಂಗುಷ್ಟ ಮಾತ್ರ ಪುರುಷ ಈಶಾನ ಈಶಾನೋ ಭೂತ ಭವ್ಯಸ್ಯ ನ ತತೋ ವಿಜುಗುಪ್ಸತೆ ಅಂಗುಷ್ಟ ಮಾತ್ರ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಂಗುಷ್ಟ ಮಾತ್ರ ಪುರುಷ ಎಲ್ಲ ಪ್ರಥಮ ವ್ಯಕ್ತಿ ಈಶಾನ ಅಂತ ಬರೋದು ಈಶಾನೋ ಈಶಾನೋ ಭೂತವ್ಯಸ್ಯ ನ ತತೋ ವಿಜಿಗುಪ್ಸತೆ ಈಶಾನನ ಕರೆಕ್ಟ್. ಅದನ್ನ ಇಲ್ಲಿ ಇದರೊಳಗೆ ಭಾಷ್ಯದೊಳಗೆ ಈಶಾ ದ್ವಿತೀಯ ವ್ಯಕ್ತಿಯೊಳಗೆ ಮಾಡ್ಕೊಂಡ ಮಾಡ್ಕೋಬಹುದು ಮಾಡ್ಕೊಳ್ ಬರ್ತು. ಇದೊಂದು ಸುಂದರವಾದ ಶ್ಲೋಕ, ಅನೇಕ ರೀತಿಯಲ್ಲಿ ಅಪಭ್ರಂಶಕ್ಕೆ ಕಾರಣವಾದಂಥ ಶ್ಲೋಕ. ಮಿಸ್ಇಂಟರ್ಪ್ರಿಟೇಷನ್ಸ್. ಈ ಶ್ಲೋಕವನ್ನು ಸೈದ್ಧಾಂತಿಕವಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದರೆ ಅನೇಕ ತಪ್ಪು ಗ್ರಹಿಕೆಗಳಿಗೆ ಕಾರಣವಾಗುವಂಥ ಶ್ಲೋಕ. ಅಂಗುಷ್ಟ ಮಾತ್ರ ಪುರುಷ ಮಧ್ಯ ಆತ್ಮನಿ ತಿಷ್ಠತಿ. ಆತ್ಮನ ಮಧ್ಯದಲ್ಲಿ ಅಂಗುಷ್ಟ ಮಾತ್ರನು ಅನ್ನುವಂತಹ ಪುರುಷನು ತಿಷ್ಠತಿ ಅಲ್ಲಿ ಇದ್ದಾನೆ. ಅಂಗುಷ್ಟ ಮಾತ್ರನಾದ ಪುರುಷ, ಈ ಪುರುಷ ಏನಿದ್ದಾನೆ, ಪುರುಷೋತ್ತಮ ಪುರುಷ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮ ಅನ್ನುವ ಪುರುಷ, ಈ ಪುರುಷ ಅಂಗುಷ್ಟ ಮಾತ್ರವಾಗಿದ್ದಾನೆ. ಎಲ್ಲಿದ್ದಾನವನು? ಮಧ್ಯ ಆತ್ಮನಿ ತಿಷ್ಠತಿ, ನಮ್ ನಮ್ ಒಳಗಿದ್ದಾನೆ. ಭೂತ ಭವ್ಯಸ್ಯ ಈಶಾನಂ, ಅವನು ಆಗಿ ಹೋದ ಗತಿಸಿ ಹೋದ ಭೂತಕಾಲಕ್ಕೂ ಆಗುವ ಮುಂದೆ ಆಗುವ ಭವಿಷ್ಯಕ್ಕೂ ಈಗೂ ಒಡೆಯನಾಗಿದ್ದ ಈಶಾನ ಒಡೆಯನಾಗಿದ್ದ. ಇಂತಹ ಒಡೆಯನನ್ನು ಇಂತಹ ಈಶಾನಂ ಈ ದ್ವಿತೀಯ ಭಕ್ತಿ ಬರೆದಂದು ಇಂತಹ ಒಡೆಯನನ್ನು ಎಂಥ ಒಡೆಯವ ಭೂತಕಾಲಕ್ಕೂ ಭವಿಷ್ಯಕ್ಕೂ ಒಡೆಯನಾದಂತಹ ಇಂತಹ ಒಡೆಯನನ್ನು ಯಾವನು ವಿಧಿತ್ವ ತಿಳಿದಿರುತ್ತಾನೋ ಅವನು ನ ಜಿಗುಪ್ಸತಿ, ಅವನು ಪುನಃ ಎಂದು ತನ್ನನ್ನು ತಾನು ಕಾಪಾಡಿಕೊಳ್ಳಲು, ತನ್ನನ್ನು ತಾನು ರಕ್ಷಿಸಿಕೊಳ್ಳಲು, ತನ್ನನ್ನು ತಾನು ಭದ್ರಗೊಳಿಸಿಕೊಳ್ಳಲು ಪ್ರಯತ್ನ ಮಾಡುವುದಿಲ್ಲ. ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು ಅನ್ನೋ ಪ್ರಯತ್ನ ಹುಟ್ಟಿದ ಆರಂಭವಾಗಿ ನಮಗಿದೆ. ಏನಿದು ಭಯ ಅನ್ನುವ ಅರಿವು ಇಲ್ಲದೆ ಹೋದರೂ ಕೂಡ ನಿಸರ್ಗದತ್ತವಾಗಿ ಭಯ ಅನ್ನೋದು ನಮ್ಮ ಜೊತೆನೇ ಇರ್ತದೆ. ಅಲ್ಲಿ ಬೆಂಗಳೂರು ನಮ್ಮ ಆಶ್ರಮ ಮತ್ತು ಪಕ್ಕಕ್ಕೆ ಒಂದು ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗು ಆ ಬಿಲ್ಡಿಂಗ್ ಮಧ್ಯದಲ್ಲಿ ಒಂದು ಒಂದೂವರೆ ಅಡಿ ಗ್ಯಾಪ್ ಇದೆ, ಎರಡು ಅಡಿ ಗ್ಯಾಪ್ ಇದೆ. ಕೆಲವು ಸಲ ಅವರು ಮಗುವನ್ನು ಕೂಸನ್ನ ಎತ್ಕೊಂಡು ಅಲ್ಲಿ ವಾಕಿಂಗ್ ಬಂದಿರ್ತಾರೆ. ನಾನು ನನ್ನ ಕೋಣೆಯಿಂದ ಹಿಂಗೆ ಹೊರಗೆ ವಾಕಿಂಗ್ ಬಂದಿರ್ತೀನಿ ಗ್ಯಾಲರಿಗೆ, ಆ ಕೂಸನ್ನು ನೋಡಿ ಬಾ ಬಾ ಅಂತ ಕರಿತೀನಿ. ಆ ತಾಯಿ ಕೂಸನ್ನು ನನ್ನ ಕೈ ಕೊಡ್ತಾಳೆ, ಸ್ವಾಮಿ ಒಂದು ಸೆಕೆಂಡ್ ಬರ್ತೀನಿ ಅಂತ ಹೋಗ್ಬಿಟ್ಟು. ಆಮೇಲೆ ಯಜಮಾನರು ಬರ್ತಾರೆ, ಆಮೇಲೆ ನಾ ಅವ್ರಿಗೆ ಕೈ ಕೊಡ್ತೇನೆ. ಆ ಮಗುವಿಗೆ ಭಯದ ಕಲ್ಪನಾನೇ ಇಲ್ಲ, ಆ ಮಗುವಿಗೆ ಭಯದ ಕಲ್ಪನೆ ಇಲ್ಲ. ನಾಲ್ಕಂತಸ್ತಿನ ಬಿಲ್ಡಿಂಗು, ಎರಡಡಿ ಗ್ಯಾಪು, ಈಗ ನಮಗೆ ಭಯದ ಕಲ್ಪನೆ ಅದ. ಜಾರಿದ್ರೆ ಏನಾಗ್ತದೆ, ಕೈ ತಪ್ಪಿದ್ರೆ ಏನಾಗ್ತದೆ, ನಾಲ್ಕಂತಸ್ತಿನ ಬಿಲ್ಡಿಂಗು, ಮೇಲಿನಿಂದ ದಡಾರದ ಬಿದ್ದರೆ ಏನಾಗ್ತದೆ, ನಮಗೆ ಇವೆಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಗೊತ್ತು. ಆ ಮಗುವಿಗೆ ಆ ಕೂಸಿಗೆ ಅವು ಯಾವ ಕ್ಯಾಲ್ಕುಲೇಷನು ಗೊತ್ತಿಲ್ಲ. ಆದರೂ ಕೂಡ ಆ ಮಗುವಿಗೆ ನಾವು ಒಂದು ವೇಳೆ ಆ ತಗ್ಗು ಏನು ಅಂತ ತೋರಿಸಿದ್ದೇ ಆದರೆ ಅತ ತಸ್ಯ ಭಯಂ ಭವತಿ, ತಕ್ಷಣವೇ ಭಯ ಪ್ರವೇಶ ಆಗ್ತದೆ. ಅದಕ್ಕೆ ಮರಣ ಅಂದರೆ ಗೊತ್ತಿಲ್ಲ, ಅದಕ್ಕೆ ಜಾರಿ ಬೀಳೋದು ಅಂದರೆ ಏನು ಗೊತ್ತಿಲ್ಲ. ಟೋಟಲಿ ಸರೆಂಡರ್, ಅಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಒಗೆದಾದರೂ ಒಗಿ, ಎತ್ತಾದರೂ ಎತ್ತು, ಆಡಿಸಾದರೂ ಆಡಿಸು, ಕೂಡಿಸಾದರೂ ಕೂಡಿಸು, ನೀ ಏನು ಮಾಡ್ತೀಯ ಮಾಡು ಅಂತೇಳಿ ಮಾಂಸದ ಮುದ್ದೆ ಪೂರ್ತಿ ನಮಗೆ ಅರ್ಪಿತವಾಗಿ ಬಿಟ್ಟಿರ್ತದ. ಆದರೂ ಮರಣದ ಭಯ ಮಾತ್ರ ಯಾರೂ ಹೇಳಿಕೊಡ್ಬೇಕಾಗಿಲ್ಲ, ಜೊತೆಗೇ ಇರ್ತದೆ, ಕೂಸಿದ್ದಾಗಿಂದ ಇರ್ತದೆ, ಬೆಳೆದಂತೆ ಬೆಳೆದು ಇನ್ನೂ ಜಾಸ್ತಿ ಆಗ್ತದೆ. ಕಾಲ ದೇಶ ಸಂದರ್ಭದ ಅರಿವು ಹೇಗೆ ಜಾಸ್ತಿ ಬೆಳೀತಾ ಹೋಗ್ತದೆ. ಈಗ ಹೇಳಿದ್ರಿ ಯಾರು ಸಾವಿರ ನಿಮ್ಮ ಮೊಬೈಲನ್ನು ಇಲ್ಲಿ ಇಟ್ಕೋಬೇಡ್ರಿ ಅಂತ, ಹೌದಪ್ಪ ಇಟ್ಕೋಬಾರ್ದು ಗೊತ್ತದೆ, ಏನು ಯಾಕೆ ಇಟ್ಕೋಬಾರ್ದು ಅಂತ ಕೇಳಿದೆ. ಅದು ಯಾವಾಗ ಏನಾಗ್ತೆ ಹೇಳಿ ಬರೋಂಗಿಲ್ಲ, ಅದು ಎಲ್ಲ ಎಲೆಕ್ಟ್ರಾನಿಕ್ ವೇವ್ಸ್ ಇರ್ತವೆ, ಅದು ಹಾರ್ಟಿಗೆ ಹೊಡಿತದೆ, ಇದರಿಂದಾಗಿ ಹಾರ್ಟ್ ಫೇಲ್ ಆಗ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತದೆ. ನಿಮ್ಮ ತಿಳುವಳಿಕೆ ಜಾಸ್ತಿ ಆಗ್ತಿಲ್ಲ, ಈ ತಿಳುವಳಿಕೆ ಜಾಸ್ತಿ ಆಗ್ಲು ಭಯ ಏನಾಗ್ತದೆ, ತಿಳುವಳಿಕೆ ಜಾಸ್ತಿ ಆಗ್ಲು ಭಯ ಜಾಸ್ತಿ ಆಗ್ತದೆ. ಈಗ ಇವನು ತಿಳಿದವನಿದ್ದಲ್ಲೋ, ಇದು ಯಾವ ತಿಳುವಳಿಕೆ, ಇದು ತಾನು ಬ್ರಹ್ಮನೇ, ತಾನು ಅನ್ಯತಾ ಇನ್ನೊಂದು ಯಾವುದು ಅಲ್ಲ. ಈಗ ಹುಟ್ಟಿಲ್ಲ, ಇನ್ನು ಮುಂದಿನ ಹುಟ್ಟಿ ಯಾವ್ದು ಮಾತಾಡ್ತಿ, ಈಗ ಸಾವು ಇಲ್ಲ, ಇನ್ನು ಮುಂದಿನ ಸಾವು ಯಾವಾಗ ಮಾತಾಡ್ತಿ. ಈ ಹುಟ್ಟು ಸಾವುಗಳನ್ನೇ ನಾನು ಹುಟ್ಟು ಸಾವುಗಳು ಅಂತ ನಾ ಕಾಣ್ತಾ ಇಲ್ಲ. ಅತಃ ನ ವಿಜುಪ್ಸತೆ, ಇಂತಹ ಈಶ್ವರನನ್ನು, ಇಂತಹ ಒಡೆಯನನ್ನು, ಈಗ ಈಶಾನಃ ಅಂದರೆ ಒಡೆಯ ಅಂತ ಅರ್ಥ, ಯಜಮಾನ. ಈಶನತ್ವಾತ್ ಈಶಃ, ಅವನು ಯಜಮಾನತ್ವವನ್ನು ವಹಿಸಿಕೊಂಡಿದ್ದರಿಂದಾಗಿ ಅವನಿಗೆ ಈಶ್ವರ ಅಂತ ಹೆಸರು. ಕೈಲಾಸದಾಗಿದ್ದಾನೆ ಅಂತಲ್ಲ ಅವನ ಹೆಸರು ಈಶ್ವರ. ಅವನು ಈ ಸೃಷ್ಟಿಯ ಭೂತ ವರ್ತಮಾನ ಭವಿಷ್ಯದ ಒಡೆತನವನ್ನು ವಹಿಸಿಕೊಂಡಿದ್ದರಿಂದಾಗಿ ಅವನ ಈಶ್ವರ. ಅವನೇ ಸೃಷ್ಟಿಕರ್ತ, ಅವನೇ ಸ್ಥಿತಿಕರ್ತ, ಅವನೇ ಲಯಕರ್ತನಾಗಿ ಈಶಾನ ಭೂತ ಭವಿಷ್ಯ. ಓಕೆ, ಅಂಗುಷ್ಟ ಮಾತ್ರ, ಅಂಗುಷ್ಟ ಪರಿಮಾಣ, ಅಂಗುಷ್ಟ ಪರಿಮಾಣ, ಹೃದಯ ಪುಂಡರೀಕಂ. ನಮ್ಮ ಬಯಾಲಜಿ ಸಬ್ಜೆಕ್ಟ್ನೊಳಗೆ ನಮ್ಮ ನಮ್ಮ ಹೃದಯ ಒಂದು ಮುಷ್ಟಿಯಷ್ಟಿದೆ ಅಂತ ಕಲ್ತೀವಿ ನಾವು. ಒಂದು ಮುಷ್ಟಿಯಷ್ಟು ನಮ್ಮ ಹೃದಯ ಇದೆ. ಹೊರಗೆ ಒಂದು ಮುಷ್ಟಿಯಷ್ಟಿದೆ, ಒಳಗೆ ಜಾಗ ಎಷ್ಟಿದೆ ಅಂದರೆ ಅಂಗುಷ್ಟ ಮಾತ್ರ, ಅಷ್ಟೇ ಜಾಗ ಇರೋದು ಒಳಗೆ. ಅದು ವಾಲ್ವ್ ಅಂತ ಬರ್ತಾವಲ್ಲ ಒಳಗೆ, ಹಾರ್ಟ್ ವಾಲ್ವ್ ಅಂತೀರಿ. ಆ ಜಾಗ ಇಷ್ಟೇ ಇರೋದು, ಇಷ್ಟೊಳಗೆ ಅದು ಅಶುದ್ಧ ರಕ್ತ ಬರ್ತದೆ, ಅದು ಶುದ್ಧ ಆಗ್ತದೆ, ಆಮೇಲೆ ಅದು ಪಂಪ್. ಒಂದು ಕೂದಲ ತುದಿಯವರೆಗೂ ರಕ್ತ ಚಲನವನ್ನೇ ಆಗ್ತದೆ. ಅಂಗುಷ್ಟ ಮಾತ್ರ. ಇನ್ನು ಎಷ್ಟೇ ಅಂದರೂ ಇದು ಭೌತಿಕ ಹೃದಯ, ಬಯಾಲಾಜಿಕಲ್ ಹೃದಯ, ಅನಾಟಾಮಿಕಲ್ ಹೃದಯ. ಸ್ವಾಮಿ, ಅನಾಟಾಮಿಗೂ ಮತ್ತು ಈ ಆಧ್ಯಾತ್ಮಕ್ಕೂ ಏನು ಸಂಬಂಧ? ಇಲ್ಲಿ ಯಾವ ಹೃದಯ? ಈಗ ಒಂದೇನೋ ಹೇಳ್ತೀನಿ, ಆವಾಗ ನೀವೇನಂತೀರಿ? ಓಕೆ, ಅಂಗುಷ್ಟು ಮಾತ್ರ ಅಂತ ಯಾಕೆ ಬಂದ್ರಿ ಹಂಗರಲ್ಲಿ? ಈಗೊಂದೇ ಹೇಳ್ತೇನೆ ನಿಮಗೆ. ಅಂತಃಕರಣ ಅಂತ, ಅಂತಃಕರಣಕ್ಕೆ ರೂಪನೇ ಇಲ್ಲ, ಅಂತಃಕರಣಕ್ಕೆ ಆಕಾರನೇ ಇಲ್ಲ. ಆಕಾರರಹಿತವಾಗಿದ್ದರಲ್ಲಿ ಆಕಾರ ಸಹಿತವಾದ ಅಂಗುಷ್ಟು ಮಾತ್ರ ಅನ್ನೋ ಪುರುಷ ಇಲ್ಲಿಂದ ಬಂದ? ಆಕಾರರಹಿತವಾದ ಅಂತಃಕರಣವಾಗಿದ್ದರೂ ಕೂಡ ವೃತ್ತಿ ಸಹಿತವಾಗಿದ್ದಾಗ ಅದಕ್ಕೊಂದು ಆಕಾರ ಬಂದಿರುತ್ತದೆ. ವೃತ್ತಿ ಸಹಿತವಾಗಿ ಬಂದಾಗ ಏನು ವೃತ್ತಿ ಸಹಿತವಾಗಿ? ಸಂದೇಹ, ವಿಕಲ್ಪ, ಸಂಶಯ, ಸಂದೇಹ, ಸಂಕಲ್ಪ, ವಿಕಲ್ಪಗಳು, ಇವು ಮನಸ್ಸಿನ ರೂಪಗಳು. ನಿಶ್ಚಯ ಇದು ಬುದ್ಧಿಯ ರೂಪ. ಸ್ಮೃತಿಗೆ ತಂದುಕೊಳ್ಳೋದು ಇದು ಚಿತ್ತದ ರೂಪ. ಇವೆಲ್ಲವುಗಳಲ್ಲಿ ನಾನು ನಾನು ನಾನು ಕರ್ತ, ನಾನು ಚಿಂತನೆ ಕರ್ತ, ನಾನು ತಿಳಿದವನು, ನಾನು ಸಂಕಲ್ಪಿಸಿದವನು, ನಾನು ಸಂದೇಹಿಸಿದವನು ಅಂತ ಏನು ಬರ್ತದೆ? ಅದು ಅಹಂಕಾರ. ಅದು ಅಹಂಕಾರ, ಅದು ಕೂಡ ಒಂದು, ಅದು ಕೂಡ ಒಂದು ರೂಪ. ಹೀಗೆ ವೃತ್ತಿ ಸಹಿತವಾಗಿ ನೋಡಿದಾಗ ಅಂತಃಕರಣಕ್ಕೆ ರೂಪ ಇದೆ, ವೃತ್ತಿರಹಿತವಾಗಿ ನೋಡಿದಾಗ ಅಂತಃಕರಣಕ್ಕೆ ರೂಪ ಇದೆ. ಪಿಕ್ಚರ್ ಸಹಿತವಾಗಿ ನೋಡಿದಾಗ ಸಿನಿಮಾ, ಕರೆಂಟ್ ಹೋದಾಗ ಜಸ್ಟ್ ಅ ಸ್ಕ್ರೀನ್ ಅಷ್ಟು. ಅಂತಃಕರಣ ಇದು ಸ್ಕ್ರೀನ್ ಇದ್ದಂಗೆ. ಆಧುನಿಕ ಕಾಲದೊಳಗೆ ಇನ್ನೂ ಚಂದ ಹೇಳಬಹುದು. ಇನ್ನೂ ಚಂದ ಹೇಳಬಹುದು. ಈಗ ಸ್ಪೇಸ್ ಫಿಲ್ಮ್ ಅಂತ ಬಂದ, ಸ್ಪೇಸ್ ಫಿಲ್ಮ್ ಅಂತ ಏನೂ ಇರುವುದೇ ಇಲ್ಲ, ಸ್ಕ್ರೀನು ಇರುವುದಿಲ್ಲ, ಯಾವೂ ಇರುವುದಿಲ್ಲ. ಜಸ್ಟ್ ನಾರ್ಮಲ್ ಅಲ್ಲಿ ಫಿಲ್ಮ್ ನೋಡ್ಲಿ ಬರ್ತದೆ, ಅಲ್ಲಿ ಫಿಲ್ಮ್ ಅಂತ ತೋರಿಸ್ತದೆ. ಪ್ರಾಜೆಕ್ಟ್ ಪ್ರಾಜೆಕ್ಟ್ ಆಗಬೇಕು, ಇಲ್ಲಿಂದಿನ ಪ್ರಾಜೆಕ್ಟ್ ಆಗ್ತದದು, ಇಲ್ಲಿಂದಿನ ಪ್ರಾಜೆಕ್ಟ್ ಆಗಿ ಅದು ಏನು ಸೈನ್ಸ್ ನನಗೆ ಗೊತ್ತಿಲ್ಲ. ಹಾಂ, ಲೇಸರ್ ಲೇಸರ್ಗೆ ಸ್ಕ್ರೀನ್ ಬೇಕು, ಇಲ್ಲಿ ಸ್ಕ್ರೀನೇ ಇಲ್ಲ. ನಾನು ಮಲೇಷ್ಯಾದಲ್ಲಿ ನೋಡಿದ್ದೀನಿ ಇದನ್ನು, ಇಲ್ಲಿ ಸ್ಕ್ರೀನೇ ಇಲ್ಲ, ಇಲ್ಲಿ ಸ್ಕ್ರೀನ್ ಇಲ್ಲ. ಏನು ಡಿವೈಸೋ ನನಗೆ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಸೀನ್ ದಿಸ್ ಅಂಡ್ ಇಟ್ ವಾಸ್ ಸರ್ಪ್ರೈಸ್ ಟು ಮೀ, ಹೇಗೆ ಮಾಡಿದ್ರು ಇದನ್ನು ಅವರು ಅಂತೇಳಿ. ಅಲ್ಲಿ ಶೋ ಇದೆ, ಇದ ಅಲ್ಲಿ ಅಲ್ಲಿ ಅಲ್ಲಿ ಪಾರ್ಲಿಮೆಂಟ್ ಪಕ್ಕಕ್ಕೆ ಒಂದು ಗ್ರೌಂಡ್ ಒಳಗೆ ಶೋ ಇದೆ. ರಾತ್ರಿ 11 ಮೇಲೆ ಶುರು ಮಾಡಿ, 10 ಮೇಲೆ ಶುರು ಮಾಡ್ತಾನೆ. ಅವು ಮೂಡಲಿಕ್ಕೆ ಗಾಡ್ ಏನೋ ಸ್ಕ್ರೀನೋ ಏನೋ ಇರ್ತದೆ. ಈಗ ನೋಡ್ರಿ, ಈಗ ಅವರು ಹೇಳಿದ ಪ್ರಕಾರ ಅದು ಇದೆ ಅಂತಂದ್ರೆ ಲೇಸರ್ ಸಹಿತವಾಗಿ ಅದು ಚಿತ್ರ, ಲೇಸರ್ ರಹಿತವಾಗಿ ಅದು ಸ್ಪೇಸ್. ಆ ಲೇಸರ್ ರಹಿತವಾದಂತಹ ಸ್ಥಿತಿಯನ್ನು ಏನು ನಾವು ಸ್ಪೇಸ್ ಅಂತ ಕರಿತೀವಿ, ಆಕಾಶ ಅಂತ ಕರಿತೀವಿ. ಅದನ್ನು ಇಲ್ಲಿ ಅಂಗುಷ್ಟ ಮಾತ್ರ ಪುರುಷ, ಅಲ್ಲಿ ಹೃತ್ಪುಂಡರೀಕೆ ಅಂತಃಕರಣದ ಒಳಗೆ, ಹೌದಾ, ಮಧ್ಯ ಆತ್ಮನಿ ತಿಷ್ಟತಿ ಹೃತ್ಪುಂಡರೀಕೆ ಅಲ್ಲಿ ಬರ್ತದೆ. ಅಂಗುಷ್ಟ ಮಾತ್ರ ಪುರುಷ ಮಧ್ಯ ಆತ್ಮನಿ ತಿಷ್ಟತಿ, ನಮ್ಮ ಒಳಗೆ. ಇಲ್ಲಿ ಮತ್ತೆ ಆತ್ಮ ಶಬ್ದ ಬಂದದು, ಹಿಂಗೆ ಆತ್ಮನ ಒಳಗೆ ಅಂತ ಹೇಳ್ಬಾರ್ದು, ಏನಂತ ಹೇಳಬೇಕು, ನಮ್ಮ ಒಳಗೆ. ನಮ್ಮ ಒಳಗೆ ಮಧ್ಯಭಾಗದಲ್ಲಿ ಇದ್ದಂತಹ ಅಂಗುಷ್ಟ ಮಾತ್ರ ಪುರುಷ, ಈ ಅಂಗುಷ್ಟ ಮಾತ್ರ ಪುರುಷ ವೃತ್ತಿ ಸಹಿತವಾಗಿದ್ದರಿಂದಾಗಿ ಅಂಗುಷ್ಟ ಮಾತ್ರ ಅನ್ನೋ ಶಬ್ದನ ಉಪಯೋಗ ಮಾಡಿದ್ದೇವೆ. ವೃತ್ತಿ ರಹಿತವಾಗಿದ್ದಾದ್ರೆ ಈಶಾನ, ಭೂತ ಭವಿಷ್ಯತ್ತಿಗೆ ಅವನು ಒಡೆಯ, ಯಜಮಾನ. ಇಂತಹ ಭೂತ ಭವಿಷ್ಯದ ಯಜಮಾನನ ಈ ಆತ್ಮ ನಾನು, ನಾನೇ ಆ ಯಜಮಾನ, ನಾನೇ ಆ ಒಡೆಯ ಅನ್ನುವುದನ್ನು ಯಾವನು ತಿಳಿತಾನೋ ಅವನು ತತಃ ನ ವಿಜುಗ್ಸತೆ. ಹಾಗೆ ತಿಳಿದ ನಂತರ ಮತ್ತೆ ಎಲ್ಲೂ ತನ್ನಂತಾನು ರಕ್ಷಿಸಿಕೊಳ್ಳುವಂಥ ಪ್ರವೃತ್ತಿಯನ್ನು ಇಟ್ಟುಕೊಳ್ಳುವುದಿಲ್ಲ. ಏತದ್ ವೈ ತತ್, ಅದನ್ನು ನೀವು ಉತ್ಪ್ರೇಕ್ಷೆಯಾಗಿ ಅರ್ಥ ಮಾಡ್ಕೋಬೇಡ್ರಿ. ತನ್ನಂತಾನು ರಕ್ಷಿಸಿಕೊಳ್ಳುವುದಿಲ್ಲ ಅಂತ ಹೋಗಿ ರೈಲ್ವೆ ಹಳಿಗೆ ಬಿದ್ದುಬಿಡ್ತಾನೆ ಅಂತ ತಿಳ್ಕೋಬೇಡ್ರಿ. ಬಾವಿ ಹಾರಿಬಿಡ್ತಾನೆ, ತನ್ನಂತಾನು ರಕ್ಷಿಸಿಕೊಳ್ಳೋದಿಲ್ಲ, ಹಾಗೆ ಅರ್ಥ ಅಲ್ಲ. ಸಾಯ್ತಾನೆ ಅಂತ ಹೇಳಿಲ್ಲ, ತನ್ನಂತಾನು ರಕ್ಷಿಸಿಕೊಳ್ಳುವುದಿಲ್ಲ ಇದರ ಅರ್ಥ ಏನು, ಅವನಿಗೆ ಮರಣದ ಭಯ ಇರೋದಿಲ್ಲ. ಅಂತಿಮವಾಗಿ ಅದೇ ತಾನೇ ಹೇಳಿಕೆ. ಜನ ಎದರಿಂದ ರಕ್ಷಿಸ್ಕೋತಾರೆ, ಆಕ್ಸಿಡೆಂಟಿಂದ ರಕ್ಷಿಸ್ಕೋತೀವಿ. ಆಕ್ಸಿಡೆಂಟಿಂದ ಯಾಕೆ ರಕ್ಷಿಸ್ಕೋತೀವಿ, ಆಕ್ಸಿಡೆಂಟ್ ಆದರೆ ನಾನು ಸಾಯ್ತೇನೆ. ಆದರೆ ನಿಮಗೆ ಎದರ ರಕ್ಷಣೆ ಬೇಕು, ಸಾವಿನಿಂದ ರಕ್ಷಣೆ ಬೇಕು ನಿಮಗೆ. ಹಾಗೆ ತರ್ಕವನ್ನು ಸ್ವಲ್ಪ ಅಲುಗಾಡಿಸ್ಬೇಕು. ಅಂಗುಷ್ಟ ಮಾತ್ರ ಅಂಗುಷ್ಟ ಪರಿಮಾಣ, ಅಂಗುಷ್ಟ ಪರಿಮಾಣಂ ಹೃದಯ ಪುಂಡರೀಕಂ, ನಮ್ಮೆಲ್ಲರ ಅಂತಃಕರಣದ ಒಳಗೆ ಇದು ಏನು ವೃತ್ತಿ ಸಹಿತವಾಗಿ ನಾವು ಅಂಗುಷ್ಟ ಮಾತ್ರ ಅಂತ ಹೇಳಿದ್ದೇವೋ, ವೃತ್ತಿ ವೃತ್ತಿಗಳ ಮಧ್ಯದಲ್ಲಿ ವೃತ್ತಿ ರಹಿತವಾದ ಸ್ಥಿತಿಯನ್ನು ಪುಂಡರೀಕ ಅಂತ ಕರೆದಿದ್ದ. ವೃತ್ತಿ ವೃತ್ತಿಗಳ ಮಧ್ಯದಲ್ಲಿ ವೃತ್ತಿರಹಿತವಾದ ಸ್ಥಿತಿ ಸೈಲೆನ್ಸ್ ಅಂತ ಹೇಳಿದ್ವಲ್ವಾ, ಎಲ್ಲಿ ಹೇಳಿದ್ವಿ, ಉಪದೇಶ ಸಾರ ಅಧ್ಯಧಾರಯಾ ಶ್ರೋತಸಾಸಮಂ ಸರಳಚಿಂತನಂ ವಿರಲತಪರಂ ಭೇದಭಾವನಾ ಸೋಹಮಿತ್ಯಸೌ ಭಾವನಾಭಿದಾ ಪಾವನೀಮತಾ ಭಾವಶೂನ್ಯ ಸ ಭಾವಸುಸ್ಥಿತಿ ಭಾವನಾ ಬಲ ಭಕ್ತಿರುತ್ತಮ. ಅಲ್ಲಿ ತನಕ ವೃತ್ತಿ ವೃತ್ತಿಗಳ ಮಧ್ಯದಲ್ಲಿಯ ವೃತ್ತಿರಹಿತವಾದ ಸ್ಥಿತಿ ಯಾವುದನ್ನ ಅಂತಃಕರಣ ಅಂತ ಮತ್ತೆ ಮೊದಲಿಗೆ ಕರೆದಿದ್ವಿ, ಆ ಅಂತಃಕರಣದಲ್ಲಿ ಆ ವೃತ್ತಿ ಸಹಿತವಾಗಿದ್ದಾಗ ಅಂಗುಷ್ಠ ಮಾತ್ರ ಪುರುಷ ಅಂತ ಕರೆದ್ವಿ. ಈ ಅಂಗುಷ್ಠ ಮಾತ್ರ ಪುರುಷ ಎಲ್ಲಿದ್ದಾನೆ ಅಂತ ಕೇಳಿದಾಗ ವೃತ್ತಿ ವೃತ್ತಿರಹಿತವಾದ ಆ ಸ್ಥಿತಿ ಏನಿದೆಯೋ ಶಾಂತ ಸ್ಥಿತಿ, ಅಲ್ಲಿ ಈ ಅಂಗುಷ್ಠ ಮಾತ್ರ ಪುರುಷ ಇದ್ದಾನೆ. ನೋಡಿ, ವಿಚಾರ ಮಾಡಿ ನೋಡಿ, ವೃತ್ತಿ ಸಹಿತವಾದದ್ದನ್ನು ನಾವು ಇಲ್ಲಿ ಅಂಗುಷ್ಠ ಮಾತ್ರ ಪುರುಷ ಅಂತ ಕರೆದದ್ದಾದರೆ ವೃತ್ತಿ ಸಹಿತ ಹಾಲು ಹಾಕಿದಾಗ ಮಾತ್ರ ಅದು ಹಾಲಿನ ಹಾಲಿನ ಮಡಿಕೆ, ಮಜ್ಜಿಗೆ ಹಾಕಿದಾಗ ಆ ಮಡಿಕೆ ಹೆಸರೇ ಮಜ್ಜಿಗೆ ಮಡಿಕೆ. ಏ ಅದು ಬೇಡ, ಅದು ಮಜ್ಜಿಗೆದದು, ಅದು ಹಾಲಿನ ತಗೊಂಬ. ಈಗ ಮಡಿಕೆ ಹಾಲು ಆಗಿಲ್ಲ, ಮಡಿಕೆ ಮಜ್ಜಿಗೆನೂ ಆಗಿಲ್ಲ, ಆದರೆ ಹೆಸರು ಮಾತ್ರ ಚೇಂಜ್ ಆಗಿದೆ ಇಲ್ಲೋ. ಹಾಗೆ ಅಂತಃಕರಣ ಏನೂ ಆಗಿಲ್ಲ, ಬರೇ ವೃತ್ತಿಯಿಂದ ಹೆಸರು ಚೇಂಜ್ ಆಗಿದೆ. ಅದನ್ನು ನಾವು ಇಲ್ಲಿ ಅಂಗುಷ್ಠ ಮಾತ್ರ ಪುರುಷ ಅಂತ ಕರೆದಿದ್ದೇವೆ. ಈ ಅಂಗುಷ್ಠ ಮಾತ್ರ ಪುರುಷ ಹೆಸರು ಬದಲಿಸಿಕೊಂಡಂತಹ ಈ ಪುರುಷ ಎಲ್ಲಿದ್ದಾನೆ ಅಂತ ಕೇಳಿದರೆ ಆ ಶಾಂತ ಸ್ಥಿತಿ ಅಂತಃಕರಣದಲ್ಲಿ ಇದ್ದಾನೆ. ಅದು ಶಾಂತ ಸ್ಥಿತಿ ಅಂತ ಹೇಗೆ ಗೊತ್ತು ನಿಮಗೆ? ವೃತ್ತಿಗಳು ಕೊಟ್ಟ ವೃತ್ತಿಯು ಪೂರೈಸಿದ ನಂತರ ಮುಂದಿನ ವೃತ್ತಿಯನ್ನು ಕೊಡದೇ ಇದ್ದಾಗ ಅಲ್ಲಿ ಏನಿದೆ ಅಂತ ನಾವು ವಿಚಾರ ಮಾಡಿದ್ದಾದರೆ ಅಲ್ಲಿ ಶಾಂತ ಸ್ಥಿತಿ ಇದೆ. ಅದನ್ನು ಇಲ್ಲಿ ಹೃದಯ ಪುಂಡರೀಕ ಅಂತ ಕರೆದಿದ್ದಾರೆ. ಹೃದಯ ಪುಂಡರೀಕಂ ತಶ್ಚಿದ್ರವರ್ತಿ ಅಂತಃಕರಣ ಉಪಾಧಿಃ ಅಂಗುಷ್ಠ ಮಾತ್ರ ಅಂಗುಷ್ಠ ಮಾತ್ರ ವಂಶ ಪರ್ವಂ ವಂಶ ಪರ್ವ ಮಧ್ಯವರ್ತಿ ಅಂಬರವತ ಎಲ್ಲವನ್ನು ವಿವರಿಸಿಬಿಟ್ಟಾರೆ ನೋಡ್ರಿ, ಎಲ್ಲ ವಿಷಯಗಳನ್ನು ಸ್ಪಷ್ಟ ಕೊಟ್ಬಿಡ. ತತ್ ಛಿದ್ರವರ್ತಿ ಅಂತಃಕರಣದಲ್ಲಿ ಆ ಅಂಗುಷ್ಠ ಮಾತ್ರ ಪುರುಷ ಏನಿದ್ದಾನೆ, ಆ ಅಂಗುಷ್ಠ ಮಾತ್ರ ಪುರುಷ ಅವನು ಸತತವಾಗಿ ಇದ್ದಾನೆ. ಹೌದು, ಅಂಗುಷ್ಠ ಮಾತ್ರ ವಂಶ ಪರ್ವ ಮಧ್ಯವರ್ತಿ ಅಂಬರವತ. ಆ ಅಂಗುಷ್ಠ ಮಾತ್ರ ಅಂದರೆ ಇಲ್ಲಿ ನೀವು ವೃತ್ತಿ ಸಹಿತವಾದ ಅಂತಃಕರಣ ಅಂತ ತಗೊಂಡಿದ್ದೆ, ಆದರೆ ಅರ್ಥ ಎಲ್ಲ ಸಿಗ್ತದೆ. ಆ ಅಂಗುಷ್ಠ ಮಾತ್ರವನ್ನು ವೃತ್ತಿ ಸಹಿತವಾದ ಅಂತಃಕರಣ ಅಂತ ನೀವು ತಗೊಂಡಿದ್ದೆ, ಆದರೆ ವೃತ್ತಿಯ ಪ್ರವಾಹ ಇರ್ತದಲ್ಲಿ, ಆ ವೃತ್ತಿಯ ಪ್ರವಾಹದಲ್ಲಿ ವೃತ್ತಿ ವೃತ್ತಿಗಳ ಮಧ್ಯದಲ್ಲಿ ಏನಿರ್ತದೆ, ವೃತ್ತಿರಹಿತವಾದ ಸ್ಥಿತಿ ಇರ್ತದೆ. ಆ ವೃತ್ತಿರಹಿತವಾದ ಸ್ಥಿತಿಯನ್ನು ಛಿದ್ರ ಅಂತಃಕರಣ ಉಪಾಧಿ ಅಂಗುಷ್ಠ ಮಾತ್ರ ಅಂಗುಷ್ಠ ಮಾತ್ರ ವಂಶ ಪರ್ವ ಮಧ್ಯವರ್ತಿ ಅಂಬರವತ ಆಕಾಶದಂತೆ. ಆ ಸೈಲೆನ್ಸ್ ಹೆಂಗಿದೆ? ಆಕಾಶದಂತೆ ನಿರವಯವ ಅಂದ್ರೆ ಅವಯವರಹಿತ ಲಕ್ಷಣ ರಹಿತ ವಿಲಕ್ಷಣ ಶಾಂತ ಅಂಬರವತ. ಈ ಆಕಾಶದಂತಿರುವ ಈ ಸ್ಥಿತಿಯಲ್ಲಿ ಉಪಕರಣ ಅಂತ ನೀವು ಅರ್ಥಿಸಿದ್ದೆ, ಆದರೆ ಅದು ಅಂತಃಕರಣ. ವೃತ್ತಿಸಹಿತವಾಗಿ ಅರ್ಥಸಿದ್ಧಿ ಆದರೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅದು ಅಂಗುಷ್ಠ ಮಾತ್ರ. ಆ ಅಂಗುಷ್ಠ ಮಾತ್ರ ಎಲ್ಲಿದ್ದಾನೆ ಅಂತಂದರೆ ಈ ಅಂತಃಕರಣದೊಳಗಿದ್ದಾನೆ. ಅಂತಃಕರಣನ ಶಬ್ದವೂ ಕೂಡ ಅದು ಶಬ್ದವೇ ಅಲ್ಲವೇ, ಆ ಶಬ್ದವೂ ಬೇಡ ಅಂತ ಒಂದಿದ್ದಾದರೆ ಅಂಬರವತ ಆಕಾಶದಂತಿದ್ದಾನೆ. ಆಕಾಶದಂತಿದ್ದಂತಹ ಅವನನ್ನು ಹೃದಯ ಪುಂಡರೀಕ ಅಂತ ಕರೆದಿದ್ದಾದರೆ ಅವನು ಒಡೆಯ. ಯಾವುದಕ್ಕೆ ಒಡೆಯ? ಭೂತ ಭವಿಷ್ಯತ್ತಿಗೆ ಒಡೆಯ. ಅಂಬರವತ್ ಪುರುಷ ಪೂರ್ಣ ಪೂರ್ಣ ಪುರುಷ ಪೂರ್ಣ ಅನೇನ ಸರ್ವಂ ಇತಿ ಸರ್ವಂ ಪುರುಷ ಪುರುಷ ಪೂರ್ಣ ಅನೇನ ಪುರುಷ ಎಲ್ಲವನ್ನೂ ತುಂಬಿಕೊಂಡು ಅವನು ಇದ್ದರಿಂದಾಗಿ ಅವನಿಗೆ ಪುರುಷ ಅಂತ ನಾವು ಕರೆದಿದ್ದೇವೆ. ಎಲ್ಲವನ್ನು ತುಂಬಿ ಅಂಬರವತ ಹೇಗೆ ಆಕಾಶವು ಎಲ್ಲೆಲ್ಲಿಯೂ ತುಂಬಿಕೊಂಡಿದ್ದೀಯೋ ಹಾಗೆ ಈ ಪುರುಷನು ಎಲ್ಲೆಲ್ಲಿಯೂ ತುಂಬಿಕೊಂಡಿದ್ದರಿಂದಾಗಿ ಇವನು ನಾವು ಪುರುಷ ಅಂತ ಕರೆದಿದ್ದೀವಿ. ಅನೇನ ಪೂರ್ಣಂ ಮಧ್ಯೆ ಆತ್ಮನಿ ಶರೀರೇ ತಿಷ್ಠತಿ ಯಹ ತಂ ಆತ್ಮಾನಂ ಈಶಾನಂ ಭೂತ ಭವ್ಯಸ್ಯ ವಿದಿತ್ವಾ ನ ತತಃ ಇತ್ಯಾದಿ ಪೂರ್ವವತ್. ಮಧ್ಯೆ ಆತ್ಮ ನೀವು ಎಲ್ಲಿದ್ದಾನೆ ಅಂತಂದರೆ ಶರೀರೇ ತಿಷ್ಠತಿ ನಮ್ಮ ಶರೀರದಲ್ಲೇ ಇದ್ದಾನೆ. ಶರೀರದಲ್ಲಿ ಎಲ್ಲಿದ್ದಾನೆ? ಹೃದಯ ಪುಂಡರೀಕಾಗಿ ಅಂತಃಕರಣದಲ್ಲಿದ್ದಾನೆ. ಅಂತಃಕರಣದಲ್ಲಿ ಏನು ಯಾವ ರೀತಿಯಲ್ಲಿದ್ದಾನೆ? ಅವನು ಅಂಗುಷ್ಠ ಮಾತ್ರ ಪುರುಷನಾಗಿದ್ದಾನೆ. ಅಂಗುಷ್ಠ ಮಾತ್ರ ಪುರುಷನು ಹೇಗಿದ್ದಾನೆ? ಅವನು ವೃತ್ತಿಗಳ ಪ್ರವಾಹದಿಂದ ಇದ್ದಾನೆ. ವೃತ್ತಿಗಳ ಪ್ರವಾಹದ ಮಧ್ಯ ಮಧ್ಯದಲ್ಲಿ ಏನಿದೆ? ವೃತ್ತಿರಹಿತವಾದ ಸ್ಥಿತಿ ಇದೆ. ವೃತ್ತಿರಹಿತವಾದ ಸ್ಥಿತಿಯಲ್ಲಿ ಏನಿದೆ? ಅಂಬರವತ ಶುದ್ಧ ಶಾಂತ ಸ್ಥಿತಿ ಇದೆ. ಆ ಶಾಂತ ಸ್ಥಿತಿಯ ಒಡೆಯನು ಯಾರು? ಈಶಾ. ಈಶಾನಂ ತಂ ಆತ್ಮಾನಂ ಈಶಾನಂ ಭೂತಭವ್ಯಸ್ಯ ವಿದಿತ್ವ ಅವನು ಗತಿಸಿ ಹೋದ ಮತ್ತು ಮುಂದೆ ಉಂಟಾಗುವ ಕಾಲದ ಒಡೆತ ಒಡೆಯ ಅವನು. ಅದರತ್ತೇನು? ಕಾಲಾತ ತ್ರಿಕಾಲಾತೀತನಾಗಿದ್ದಾನೆ. ನ ತತಃ ಇತ್ಯಾದಿ ಪೂರ್ವತ ಪೂರ್ವವತ್ ಅದೇ ಪ್ರಕಾರ ಹಿಂದೆ ಹೇಳಿದಂತೆ ನ ತತಃ ನ ತತಃ ವಿಜುಗುಪ್ಸತೆ ಹಿಂದೆ ಹಿಂದೆ ಹೇಳಿದಂತೆ ಅಂತ ಹೇಳ್ತಾರೆ. ನಾನಾ ಇವ ಪಶ್ಯತಿ ಅಂತ ಬಂದಿದೆ. ನಾನಾ ಇವ ನ ಪಶ್ಯತಿ ನಾನಾ ಇವ ಪಶ್ಯತಿ ಮೃತ್ಯು ಮೃತ್ಯು ಗಚ್ಚತಿ ಹಿಂದೆ ಯಾವುದೋ ಭಾಷ್ಯ ಐದನೇ ಶ್ಲೋಕದ ಭಾಷ್ಯ ಹದಿಮೂರಕ್ಕಿದ್ದೇವೆ. ಐದನೇ ಶ್ಲೋಕದ ಭಾಷ್ಯದಲ್ಲಿ ಐದನೇ ಶ್ಲೋಕ ನಾವೀಗ ಹದಿಮೂರನೇ ಶ್ಲೋಕ ಮಾಡ್ತಾ ಇದ್ದೇವೆ. ಐದನೇ ಶ್ಲೋಕಕ್ಕೆ ಹೋಗ್ರಿ ಅಂತಾರೋ. ಐದನೇ ಶ್ಲೋಕಕ್ಕೆ ಹೋದರೆ ಯ ಇಮಂ ಮಧ್ವದ ವೇದ ಆತ್ಮಾನಂ ಜೀವಮಂತಿಕಾತ ಈಶಾನಂ ಭೂತಭವ್ಯಸ್ಯ ನ ತತ್ವ ವಿಜುಗುಪ್ಸತೆ ಅಲ್ಲಿ ಹೇಗೆ ವ್ಯಾಖ್ಯಾನ ಮಾಡಿದೆಯೋ ಅದೇ ವ್ಯಾಖ್ಯಾನವನ್ನು ಇಲ್ಲಿಯೂ ಕೂಡ ಮುಂದುವರಿಸಬೇಕು ಅಂತ ಅಲ್ಲಿ ಜ್ಞಾಪಕ ಮಾಡಿದ್ದಾರೆ. ಪುನಃ ಅದನ್ನು ಮಾಡಲಿಕ್ಕೆ ಹೋಗಿಲ್ಲ. ಅಂಗುಷ್ಠ ಮಾತ್ರ ಪುರುಷ ಜ್ಯೋತಿರಿವ ಧೂಮಕ ಈಶಾನೋ ಭೂತ ಭವ್ಯಸ್ಯ ಸೈವಾದ್ಯ ಸವೂಶ್ವ ಈತದ್ವೈ ತತ್ ಅಂಗುಷ್ಠ ಮಾತ್ರ ಪುರುಷ ಜ್ಯೋತಿರಿವಾ ಧೂಮಕ ಈಶಾನೋ ಭೂತ ಭವ್ಯಸ್ಯ ಸೈವಾದ್ಯ ಸವೂಶ್ವ ಏತದ್ವೈ ತತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ.